ರೈತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಸಚಿವ ಎಚ್ಸಿ ಮಹದೇವಪ್ಪ ಸೂಚನೆ. ಮುಡಾ ಹಗರಣ ಸಿಬಿಐ ತನಿಖೆಗೆ ನೀಡುವಂತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:53. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಚಿಕ್ಕಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಸಿಎಂ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಲ್ಲ. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಸಿಎಂ ನವೀನ್ ಕುಮಾರ್ ಅವರ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತ ಅಂತಿಮ ಭಾಗವನ್ನ ಕೇಳೋಣ. ತೋಟಗಾರಿಕೆ ಬೆಳೆಗಳ ಜೊತೆಗೆ ಈ ಕಿರಾಣಿ ಬೆಳೆಗಳು, ತರಕಾರಿ ಬೆಳೆಗಳು, ಈ ತರದ್ದೆಲ್ಲ ಬೆಳಕಳದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಅನುಕೂಲ ಅಂದ್ರೆ ಈಗ ತೋಟಗಾರಿಕೆ ಅದು ದೀರ್ಘಾವಧಿ ಬೆಳೆ, ಅದು ವರ್ಷಕ್ಕೊಂದೇ ಸಲ ನಮ್ಗೆ ದುಡ್ಡು ಸಿಗುತ್ತೆ. ಈ ಮಧ್ಯ ಸಣ್ಣ ಪುಟ್ಟ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ನಮ್ಗೆ ಖರ್ಚಿಗೆ ಈ ಸಣ್ಣ ಪುಟ್ಟ ಖರ್ಚುಗಳಿರ್ಬೋದು ಎಲ್ಲ ಪ್ರತಿ ತಿಂಗಳು ಆದಾಯ ಬರೋ ತರ ನಾವು ಮಾಡ್ಕೋಬೇಕು. ಸಮಗ್ರ ಕೃಷಿ ಅಂತ ಅಂದ್ರೆ ಈಗ ಬರೀ ತೋಟಗಾರಿಕೆ ಒಂದೇ ಅಂದ್ರೂ ಆಗಲ್ಲ, ಇಲ್ಲ ಬರೀ ಬೆಳೆಗಳು ಬೆಳಿತೀನಿ ಅಂದ್ರೂ ಆಗಲ್ಲ. ಮಧ್ಯದಲ್ಲಿ ಎಲ್ಲವೂ ಇದ್ದಾಗ ಸಮಗ್ರವಾಗಿದ್ರೆ ಅದು ಸಮಗ್ರ ಕೃಷಿ ಆಗ್ತದೆ. ಪ್ರತಿಯೊಂದು ಇರಬೇಕು ನಮ್ಗೆ, ಏನಾರ ಬೆಳೆದು ಬರಲಿ ಪ್ರತಿ ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಮಿನಿಮಮ್ ಇಷ್ಟು ಅಮೌಂಟ್ ಅಂತ ಬರ್ತಾ ಇರಬೇಕು ನಮ್ಗೆ, ಅವಾಗ ನಮ್ಮ ಕೃಷಿ ಸಾರ್ಥಕ ಆಗುತ್ತೆ. ನಿಮ್ಮ ಈ ಎಲ್ಲ ಕೃಷಿಯ ಜೊತೆಗೆ ವೃಕ್ಷಾಧಾರಿತ ಕೃಷಿಗೂ ಕೂಡ ಒಂದಷ್ಟು ಜಾಗವನ್ನ ಕೊಟ್ಟಿದ್ದೀರ ನಿಮ್ಮ ಜಮೀನಿನಲ್ಲಿ. ಏನೆಲ್ಲ ಅರಣ್ಯದ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಿ ಸರ್? ಅರಣ್ಯ ಬಂದು ಮಹಾಗನಿ ಇದೆ, ತೇಗ ಇದೆ, ಬೀಟೆ, ಒನ್ನೆ, ಮತ್ತೆ ಹೆಬ್ಬೇವು, ಮತ್ತೆ ಮತ್ತಿ ಎಲ್ಲ ಸುಮಾರು ಒಂದು 15-20 ಹೆಚ್ಚು ಜಾತಿ ಅರಣ್ಯ ಜಾತಿ ಮರಗಳಿದಾವೆ. ಅದೆಲ್ಲ ಬದುಗಳಲ್ಲಿ ಹಾಕೊಂಡಿದೀವಿ, ಮತ್ತೆ ಮಧ್ಯದಲ್ಲಿ ಯಾವ್ದು ಹಾಕಿಲ್ಲ. ಈಗ ಮಧ್ಯದಲ್ಲಿ ಏನಪ್ಪ ಅಂತ ಅಂದ್ರೆ ನಾನು ಈ ಸ್ವಲ್ಪ ಸಾಂಬಾರ ಪದಾರ್ಥಗಳು ಹಾಕ್ಬೇಕು ಅಂತೇಳಿ ಈಗ ಜಾಯಿಕಾಯಿ ಇರ್ಬೋದು, ಮತ್ತೆ ರಾಮ್ಪತ್ರೆ ಅಂತೇಳಿ ಒಂದು ವಿಶೇಷವಾದ ಗಿಡಗಳಿದಾವೆ. ಈಗ ಅದು ರಾಮ್ಪತ್ರೆ ಸಾಮಾನ್ಯ ಯಾರು ಬೆಳೆಯಕ್ ಹೋಗಲ್ಲ, ಯಾಕಂದ್ರೆ ಅದು 10 ವರ್ಷಕ್ಕೆ ಅದು ಫಸಲು ಬರೋದು. 10 ವರ್ಷ ಅಂದ್ರೆ ನಮ್ಮ ರೈತರು ನಾವ್ ಏನಪ್ಪ ಅಂತ ಅಂದ್ರೆ ಅವ್ರಿಗೆ ಬೆಳೆ ಅದು ಮುಂದೆ ಫ್ಯೂಚರ್ ಅದು ಸುಮಾರು 300-400 ವರ್ಷ ಬದುಕುತ್ತದು ಮರ. ನಾವಿಲ್ಲಾಂದ್ರೆ ನಮ್ಮ 4-5 ತಲೆಮಾರು ಗಂಟೆ ಮರ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಮುಂದಿನ ದಿನಗಳಲ್ಲಿ ರಾಮ್ಪತ್ರೆ ಬೆಳೀರಿ, ಯಾಕಂದ್ರೆ ಅದಕ್ಕೆ ಅಷ್ಟೇ ಬೇಡಿಕೆ ಇದೆ. ಏನ್ ಜಾಯಿಕಾಯಿ ಪತ್ರ ಇದೆ ಅಷ್ಟೇ ಬೇಡಿಕೆ ಇದೆ. ನಾನು ಈಗ ಹಾಕಿದೀನಿ ಸಾಕಷ್ಟು, ಸುಮಾರು 1-20 ಗಿಡಗಳನ್ನ ಹಾಕಿದ್ದೀನಿ. ಅದು ಈಗ 1 ವರ್ಷದ ಗಿಡ ಇಷ್ಟಿದೆ, ಅದು 10 ವರ್ಷಕ್ಕೆ ಫಸಲು ಬರುತ್ತೆ. ಮತ್ತೆ ದೊಡ್ಡ ಮರಗಳಾಗ್ತವೆ, ರುದ್ರಾಕ್ಷಿ ಗಿಡ ಇದೆ, ಹನುಮ ಫಲ, ಮತ್ತೆ ಸುಮಾರು ಎಲ್ಲ ತರದ ಜಾತಿಯ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದೀನಿ. ರಾಮ್ಪತ್ರೆಯಿಂದ ಏನೆಲ್ಲ ಮಾಡಬಹುದು ಸರ್? ರಾಮ್ಪತ್ರೆ ಈಗ ನಾವ್ ಏನು ಈಗ ಜಾಯಿಕಾಯಿ ಪತ್ರೆ ಏನಿದೆ ಸೇಮ್ ಅದೇ ತರ ಬರ್ತದೆ ಅದನ್ನು. ಅದು ಇವೆಲ್ಲ ಸರ್ ಒಂದು ಕಾಡಲ್ಲಿ ಸಿಕ್ತಿದ್ದವು ಇವೆಲ್ಲ ಹಿಂದೆ. ಈಗ ಎಲ್ಲ ಏನಾಗಿದೆ ಅಂತಂದ್ರೆ ಅದನ್ನ ತಂದು ಇವಾಗ ಹೊಸದಾಗಿ ಎಲ್ಲ ಮಾಡ್ತಾ ಇದಾರೆ. ಅದು ಪತ್ರೆ ಇರ್ಬೋದು, ಮತ್ತೆ ಅದ್ರ ಮೇಲ್ಗಡೆ ಸಿಪ್ಪೆ ಕೂಡ ಅದು ಇದಕ್ಕೋಗುತ್ತೆ, ಉಪ್ಪಿನಕಾಯಿ ಬಳಸ್ಬೋದು. ಆ ರಾಮ್ಪತ್ರೆ ಸಾಂಬಾರ ಪದಾರ್ಥಗಳಿಗೆಲ್ಲ ಈ ಮಾಮೂಲಿ ನಾವೇನು ಮಸಾಲ ಪದಾರ್ಥಗಳು ಅಂತೀವಿ ಅದಕ್ಕೆ ಉಪಯೋಗಿಸ್ಕೋತೀವಿ. ಮತ್ತೆ ಈ ಜಾಯಿಕಾಯಿ ಯಾವ ತರ ಇದು ತಿನ್ನಕ್ಕೆ ಉಪಯೋಗಿಸ್ಕೋತೀವಿ, ಮಕ್ಕಳಿಗೆ ಮತ್ತೆ ಬಾಣ್ತಿಯರಿಗೆ ಎಲ್ಲ ಉಪಯೋಗಿಸ್ತೀವಲ್ಲ ಊಟಕ್ಕೆಲ್ಲ, ಎಲೆ ಅಡಿಕೆಗೆಲ್ಲ ಅದರ ಉಪಯೋಗಿಸ್ಕೋಬಹುದು. ಅರಣ್ಯ ಕೃಷಿಯಿಂದ ಏನು ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಅರಣ್ಯ ಕೃಷಿ ಒಂಥರ ಫಿಕ್ಸೆಡ್ ಇಟ್ಟಂಗೆ ಸರ್. ಈಗ ಏನಾವ್ ಡೆಪಾಸಿಟ್ ಇಡ್ತೀವಿ ಅಂತೀವಿ ಆ ರೀತಿ. ನಾನು ಹೇಳದೇನಪ್ಪ ಅಂದ್ರೆ ನಾವು ರೈತರುಗಳು ಇನ್ಶೂರೆನ್ಸ್ ಮಾಡಿಸಬಾರ್ದು, ಎಲ್ಲ ಇನ್ಶೂರೆನ್ಸ್ ಇರ್ಬೇಕು ಇನ್ಶೂರೆನ್ಸ್ ಇರ್ಬೇಕು ಅಂತಾರೆ. ನನ್ನ ಪ್ರಕಾರ ರೈತ ಆದವನು ಇನ್ಶೂರೆನ್ಸ್ ಮಾಡಿಸಬಾರ್ದು. ರೈತ ಆದವನು ಪ್ರತಿ ವರ್ಷ ಅವನ ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಮರ ಗಿಡ ಬೆಳೆಸೋದೆ ಅವನು ಇನ್ಶೂರೆನ್ಸ್ ಮಾಡಿಸ್ದಂಗೆ. ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 100 ಗಿಡನಾರು ಬೆಳೆಸಬೇಕು ರೈತ. ಒಂದು 4 ವರ್ಷ ಅವನು ಬೆಳೆಸಿ ಅವನ ಕಣ್ಮುಂದೆ ಬೆಳೀತಾ ಇರುತ್ತೆ, ಏನಿಲ್ಲ 8-10 ವರ್ಷಕ್ಕೆ ಅದು ಕಟಾವು ಬರುತ್ತೆ. ಈಗ ಸಿಲ್ವರ್ ಇರ್ಬೋದು, ಅಥವಾ ಮಹಾಗನಿ ಇರ್ಬೋದು, ಅವೆಲ್ಲ 8-10 ವರ್ಷ ಬರುತ್ತೆ. ಇನ್ನು ಹೆಚ್ಚಿನ ವರ್ಷ ಬಿಟ್ಕೊಂಡು ಹೋಗ್ತಾ ಹೋಗ್ತಾ ಹೋದ್ರೆ ನಮ್ಮ ಕಣ್ಣು ಮುಂದೆ ಬೆಳೀತಾ ಇರುತ್ತೆ ನಮ್ಮ ಅಮೌಂಟು. ನಾವು ಎಲ್ಲೋ ದುಡ್ಡು ತಗೊಂಡೋಗಿ ಎಲ್ಲೋ ಕಟ್ಟಿ ಯಾರನ್ನೋ ಬೆಳೆಸಿ ಅವೆಲ್ಲ ಇದು ಮಾಡೋದಕ್ಕಿಂತ ಇಲ್ಲಿಗ ನಮ್ಮ ಮನೆ ಈಗ ನೀವು ನೋಡ್ಬೋದು ಸುತ್ತ ನಮ್ಮ ಹೊಲಸುತ್ತ ಸುಮಾರು 100 ಟೀಕ್ ಇದಾವೆ ತ್ಯಾಗದ ಮರಗಳು. ಇವತ್ತು ಒಂದು ಮರ ಬೆಲೆ ಏನಿಲ್ಲ ಅಂದ್ರೆ ಒಂದು 25,000 ರೂಪಾಯಿ ಮೇಲೆ ಬೆಲೆ ಬೀಳುತ್ತೆ. ಈಗ 250 ಮರ ಅಂತ ನಾನು ಇನ್ಶೂರೆನ್ಸ್ ಕಟ್ಕೊಂಡು ಮರ ನೆಡ್ನಲ್ಲೇ ಕೂತಿದ್ರೆ ಇವತ್ತು ಇನ್ಶೂರೆನ್ಸ್ ಎಲ್ಲಿ ಬರ್ತಿತ್ತು? ಆ ಇನ್ಶೂರೆನ್ಸ್ಗೆ ನಾನು ಪ್ರತಿದಿನ ಪ್ರೀಮಿಯಂ ತುಂಬಬೇಕಿತ್ತು. ಬಟ್ ಇದಕ್ಕೆ ತುಂಬಿರೋದನ್ನ ಒಂದೇ ಸಲ ಪ್ರೀಮಿಯಂ. ಒಂದು ಗಿಡಕ್ಕೆ ಹಾಕಿರೋದು 3 ರೂಪಾಯಿ ಇನ್ವೆಸ್ಟ್ಮೆಂಟ್, 2 ವರ್ಷ ಕಾಪಾಡಿದೀನಿ, ಇವಾಗ ಅದನ್ನೇನು ಕಾಪಾಡ್ತಾ ಇಲ್ಲ, ಅದ್ರ ಪಾಡ್ಗ ಅದು ಬೆಳೀತಾ ಇದೆ. ರೈತರಾದವ್ರು ಮೇನ್ ಏನು ನಿಮ್ಮ ಹೊಲಸುತ್ತ ಇದೆ ಎಷ್ಟೇ ಹಿಡಿದೀನಿ ನಾನು, ಅವನು 500 ಮರ ಹಾಕವನೆ ನಾನು 500 ಹಾಕ್ನಿಲ್ವಲ್ಲ, ನಾನು 200 ಹಾಕ್ನಿಲ್ವಲ್ಲ ಅನ್ಬೇಡಿ. 10 ಮರ ಆಗಲಿ, ಒಂದು 10 ಮರನೇ ನೆಟ್ಟು ನೀಟಾಗಿ ಬೆಳೆಸಿ, ಅದೇ ಬೆಳೆದ್ರೆ ನಿಮ್ಗೆ 18 ಏನ್ ನಿಮ್ಮ ಮೆಚುರಿಟಿ ಟೈಮ್ ಬರುತ್ತೆ ಆ ಟೈಮ್ಗೆ ನಿಮ್ಗೆ ಅಷ್ಟೇ ಅಮೌಂಟ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಅಮೌಂಟ್ ಸಿಗುತ್ತೆ. ನವೀನ್, ಹೀಗೆ ಈ ಅರಣ್ಯ ಆಧಾರಿತ ಕೃಷಿಯಿಂದಲೂ ಕೂಡ ನಾವು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂತ ವಿಚಾರಗಳನ್ನ ತಾವು ತಿಳಿಸಿದ್ರಿ. ಇದೇ ರೀತಿ ಸಾಕಷ್ಟು ಒಂದಷ್ಟು ಹೊಸದಾಗಿ ಈ ಬೆಣ್ಣೆ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೀರ, ಏನ್ ಬಟರ್ ಫ್ರೂಟ್ ಅಂತ ಹೇಳಿ ಕರಿತೀವೋ, ಇದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಿದಿರಿ? ಸರ್, ಅದು ನಾನು ಏನ್ ಮಾಡಿದೀನಿ ಅಂದ್ರೆ ಅದನ್ನ ಕೆಲವು ಇಲ್ಲಿ ನಮ್ಮ ಏರಿಯಾಗಳಲ್ಲಿ ಬೆಳೆಯೋದಕ್ಕೆ ಬರೀ ಕೊಡಗಿಗೆ ಮಾತ್ರ ಸೀಮಿತ ಆಗಿತ್ತು ಹಣ್ಣು. ಅದು ಈಗ ಒಂದು ಏನು ಕೇರಳಕ್ಕೆ ಮಾತ್ರ ಸೀಮಿತ ಆಗಿದ ಹಣ್ಣುಗಳು, ಸಾಂಬಾರ ಪದಾರ್ಥಗಳು ಇವನ್ನೆಲ್ಲ ಒಂದು ದಕ್ಷಿಣ ಕನ್ನಡ ಇರ್ಬೋದು, ಈ ಕೋಕೋ ಗಿಡ ಇರ್ಬೋದು, ಎಲ್ಲ ಆ ಕಡೆ ಸೀಮಿತ ಆಗಿದ್ದು. ಆದ್ರೆ ಇದನ್ನ ಇಲ್ಲಿ ಈ ಕಡೆ ಯಾಕೆ ಬೆಳಿಬಾರ್ದು ಅಂತೇಳಿ ಕೆಲವೊಂದಷ್ಟು ಜನ ಬೆಳೆದಿದ್ದಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಈಗ ನಾನು ಅದಕ್ಕೆ ಸಪ್ರೇಟ್ ಜಾಗ ಹುಡುಕಿಲ್ಲ. ತೆಂಗಲ್ಲಿ ಒಂದ್ ನಾನು ಮಿಶ್ರ ಬೇಸಾಯ ಮಾಡ್ಬೇಕು ಅಂತೇಳಿ ತೆಂಗ್ ಹಾಕಿದೀವಿ ಒಂದ್ 30-30ಕ್ಕೆ. ಎರಡು ತೆಂಗಿನ ಗಿಡದ ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ಈ ಬಟರ್ಫ್ರೂಟ್ ಏನ್ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ ಆ ಗಿಡನ ಕೊಟ್ಟಿದ್ದೀನಿ. ಅದು ಗಿಡ ಕೊಟ್ಟಿ 2 ವರ್ಷ ಅದೊಂದ್ ಸ್ವಲ್ಪ ಗ್ರೋತ್ ಆದ್ಮೇಲೆ ನೆಕ್ಸ್ಟ್ ಸಪೋಟ ಮಾಡೋಣ ಅಂತ ಇದೀನಿ. ಅದಕ್ಕೆ ಸಪೋಟ ಮಾಡಿ ನೆಕ್ಸ್ಟ್ ಸಪೋಟ ಕೊಟ್ಟು 1 ವರ್ಷ ಆದ್ಮೇಲೆ ನಿಂಬೆ ಮಾಡೋಣ ಅಂತ ಇದೀನಿ. ನಮ್ಮ ರೈತರುಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ನಮ್ಮ ಸ್ನೇಹಿತರುಗಳೆಲ್ಲ, ಗಿಡ ಈಗ 3 ವರ್ಷ ಆಯ್ತು 4 ವರ್ಷ ಆಯ್ತು, ಹೊರಗಡೆ ನೋಡ್ತಾರೆ ಎಲ್ಲ ಯೂಟ್ಯೂಬ್ ಅವು ನೋಡ್ಬಿಟ್ಟು ಎಲ್ಲಾನು ತಂದು ಒಂದೇ ಸಲ ತುಂಬ್ಕೊಂತಾರೆ ತೋಟಕ್ಕೆ. ಒಂದೊಂದ್ ಸಲ ದಯವಿಟ್ಟು ಯಾವತ್ತೂ ಹಾಕ್ಬೇಡಿ, ಅವಕ್ಕೆ ಬಹುಮಾಡಿ ಪದ್ಧತಿ ಅಂತೇಳಿ ಕರಿತಾರೆ ಇದಕ್ಕೆ. ಒಂದೊಂದು ಬೆಳೆಗೆ ಒಂದೊಂದು ಅಂತರ ಇರಬೇಕು. ಇವತ್ತು ಏನಾಗಿದೆ ಅಂದ್ರೆ, ಈಗ ಅಡಿಕೆ ತೋಟ, ಅಡಿಕೆ ತೋಟ ಬಂದು ಅಡಿಕೆ ತೆಂಗು ಇವೆಲ್ಲ ದಂತು ಬೇರುಗಳಿವು, ಹರಡ್ಕೊಳ್ತವೆ. ಜಾಯಿಕಾಯಿ ಇವೆಲ್ಲ ಏನಪ್ಪಾ ಅಂದ್ರೆ ತಾಯಿ ಬೇರವು, ಒಳಗಡೆ ಹೋಗ್ತವೆ. ಅದನ್ನ ನಾವೇನ್ ಮಾಡ್ಕೊಂಡು ಮೊದಲು ತಿಳ್ಕೊಬೇಕು ಯಾವ ಬೆಳೆ ಮಾಡ್ರೆ ಯಾವ ಸೂಕ್ತ. ಈ ನಮ್ಮ ಹಳಬರು ಏನ್ ಮಾಡ್ತಾರೆ, ಇದಕ್ಕೆ ಒಪ್ಪಲ್ಲ, ಅಡಿಕೆ ತೋಟಕ್ಕೆ ಬೇರೆದಾಗ್ತು ಅಂದ್ರೆ ಅಡಿಕೆ ಫಸಲು ತಿಂದ್ಕೊಳ್ಳುತ್ತೆ ಅನ್ನೋದು ಅವರ ಒಂದು ಆಲೋಚನೆ. ಅದನ್ನ ನಾವೇನ್ ಮಾಡ್ಬೇಕಾದ್ರೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಇದು ಇಷ್ಟು, ಇದಿಷ್ಟೇ ಜಾಗದಲ್ಲಿ ಬೆಳೆಯೋದು, ಇದು ಇದ್ರಿಂದ ಕೆಳಗಡೆ ಅದಕ್ಕೆ ಬೇರೆ ಜಾಗ ತಗೊಳ್ಳುತ್ತದೆ ಅಂತ ಅವ್ರಿಗೆ ಹೇಳಿದಾಗ ಅದ್ ನಮ್ಗೆ ಅರ್ಥ ಆಗುತ್ತೆ ಅವ್ರಿಗೆ. ಬಟ್ ನಾವ್ ಆತರ ಬೆಳೆಗಳನ್ನ ನಾವು ನೋಡ್ಕೊಂಡು ಮಾಡ್ಬೇಕು. ಒಂದೇ ಸಲ ಹಾಕ್ದಾಗ ಏನಾಗುತ್ತೆ ಅಂದ್ರೆ, ತೆಂಗಿನ ತೋಟಕ್ಕೆಲ್ಲ ಏನ್ ಮಾಡ್ತಾ ಇದ್ರೆ ಅಡಿಕೆ ತೆಂಗು ಒಂದೇ ಸಲ ಹಾಕ್ಬಾರ್ದು ಯಾವತ್ತೂ. ತೆಂಗಿನ ಮರದಿಂದ ಅಡಿಕೆ ಮರ ಮೇಲೋಯ್ತು ಅಂತ ಅಂದ್ರೆ ತೆಂಗು ಬೆಳೆ ಕುಂಠಿತ ಆಗುತ್ತೆ. ನಮ್ಮಲ್ಲಿ ಏನಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂದ್ರೆ, ಮರ ಬೆದರೋದು ಅಂತಾರೆ. ಅಂದ್ರೆ ಮರ ಅದು ಫಸಲು ಬರಲ್ಲ. ಇದು ನಮ್ದು, ನೀವು ಈಗ ಮುಂಚೆ ಇದು ಕಾಫಿ ತೋಟ ಮಾಡಿದ್ವಿ, ಇದನ್ನ ತೆಂಗಿನ ತೋಟದಲ್ಲಿ ತೆಂಗಿನ ಮರದಕ್ಕಿಂತ ಮೇಲೆ ಹೋಗ್ಬಿಡ್ತು ಸಿಲ್ವರ್ ಮರ, ಫಸಲೆಲ್ಲ ಆಟೋಮೆಟಿಕಲಿ ಕಮ್ಮಿ ಆಯ್ತು. ಇವಾಗ ಅದಕ್ಕೋಸ್ಕರ ಈಗೆಲ್ಲ ತೆಗಿಸ್ತಾ ಇದನ್ನ. ಇಲ್ಲಾಂದ್ರೆ ಮುಂಚೆ ಸುಮಾರು ಒಂದು 30-40 ಬಗೆಯ ಹಣ್ಣಿನ ಗಿಡಗಳು ಇದ್ದವು ಇದ್ರೊಳಗೆ ನನ್ನ ತೋಟದೊಳಗೆ. ಎಲ್ಲಾನ್ ತೆಗಿಸಿ ಹೊಸ್ದಾಗಿ ಅಡಿಕೆ ಹಾಕಿ ಪುನಃ ಮತ್ತೆ ಹೊಸ್ದಾಗಿ ಏನ್ ಹಿಂದೆ ಗಿಡಗಳಿದ್ದೋ ಅವನ್ನೆಲ್ಲ ತಂದು ಪುನಃ ಮತ್ತೆ ನೆಡ್ತಾ ಇದ್ದೀನಿ. ಈಗೆಲ್ಲ 1-2 ವರ್ಷದ ಗಿಡಗಳು, ಕೆಲವೊಂದು ಈಗ ನಿಂಬೆ ಹಣ್ಣು ಇವೆಲ್ಲ ಫಸಲು ಬರ್ತಾ ಇದಾವೆ. ಇನ್ನೆಲ್ಲ ನೆಕ್ಸ್ಟ್ ಇಯರ್ಗೆಲ್ಲ ನಮ್ಮ ಫಸಲು ಬರುತ್ತೆ. ಅದು ದನಕರುಗಳು ಎಷ್ಟು ಸಾಕೊಂಡಿದ್ರಿ? ಸರ್, ದನಕರುಗಳು ಬಂದು ಇವಾಗ ಕರು ದನ ಎಲ್ಲ ಸೇರಿ ಒಂದು 10 ಇದಾವೆ. ಅದರಲ್ಲಿ ಗಿರ್ ಒಂದ್ 2 ಇದಾವೆ, ಮತ್ತೆ ಹಳ್ಳಿ ಕರು ಒಂದಿದೆ, ಇನ್ನ ಜರ್ಸಿ ಹಸುಗಳಿದಾವೆ. ಹಾಲಿನ ಉದ್ದೇಶಕ್ಕೆ ಬೆಳೆಸ್ತಾ ಇದ್ರ ಹೇಗೆ? ಸರ್, ಹಾಲಿನ ಉದ್ದೇಶಕ್ಕೆ ಹಳ್ಳಿಕರ್ನ ತಂದಿದ್ದ ಉದ್ದೇಶನೇ ಅದು, ನಮ್ಮ ಮನೆ ಬಳಕೆಗೆ ಇರಲಿ ಅಂತೇಳಿ. ಡೈರಿಗೆ ನಾನು ಜರ್ಸಿ ಹಸುಗಳನ್ನ ಹಾಕ್ತಾ ಇದ್ದೀನಿ, ಮುಂದಿನ ದಿನಗಳು ಅದನ್ನು ನಿಲ್ಲಿಸಬೇಕು ಅಂತ. ನಾನು ಯಾಕೆಂತಂದ್ರೆ ದೇಶಿ ಹಸುಗಳನ್ನೇ ಮಾಡಬೇಕು ಅಂತೇಳಿ, ಯಾಕೆಂದ್ರೆ ದೇಶಿ ಹಸುವಿನ ಹಾಲಿನ ಮಹತ್ವ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಈಗ ದೇಶಿ ಹಸು ಕಡೆ ಮತ್ತೆ ಈಗ ಏನು ನಮ್ಮ ಪೂರ್ವಿಕರು ಮಾಡಿದ್ರು, ಪುನಃ ಯಥಾಸ್ಥಿತಿ ನಾವು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಪುನಃ ಹಿಂದಕ್ಕೆ ಬರ್ತಾ ಇದ್ದೀವಿ. ಹಂಗಾಗಿ ದೇಶಿ ಹಸುಗಳನ್ನ ಸಾಕಿ ಆದಷ್ಟು, ಯಾವುದೇ ಹಳ್ಳಿಕಾರ ಅಂತ ಅಲ್ಲ, ಹಳ್ಳಿಕಾರ ಇರ್ಬೋದು, ಗೀರ್ ಇರ್ಬೋದು, ಕಿಲ್ಲರ್ ಇರ್ಬೋದು, ನಮ್ಮ ಒಟ್ಟಿನಲ್ಲಿ ದೇಶಿ ಹಸುಗಳು. ಹಿಂದೆ ನಮ್ಮ ಎಮ್ಮೆ ಇರ್ಬೋದು, ಏನ್ ನಮ್ಮ ಪೂರ್ವಿಕರು ಮಾಡ್ತಿದ್ರು, ಅಲ್ಲಿಗೆ ವ್ಯವಸಾಯದಲ್ಲಿ ತಂತ್ರಜ್ಞಾನ ಬಳಸೋಣ. ಆದ್ರೆ ನಮ್ಮ ಪೂರ್ವಿಕರು ಮಾಡ್ತಿದ್ ವ್ಯವಸಾಯನ ಮರಿಬಾರ್ದು ನಾವು. ಯಾಕಂತಂದ್ರೆ ನಾವು ಅವ್ರು ಇದ್ದಾಗ ಯಾವುದೇ ಕಾರಣಕ್ಕೂ ಔಷಧಿ ಅಂಗಡಿ ಆಗ್ಲಿ ಗೊಬ್ಬರದ ಅಂಗಡಿ ಆಗ್ಲಿ ಇಷ್ಟಿರ್ಲಿಲ್ಲ. ಒಬ್ಳಿಗೆ 1-2 ಗೊಬ್ಬರದ ಅಂಗಡಿಗಳು ಇರ್ತಿದ್ದೋ, ಇವತ್ತು ಒಂದು ಬೀದಿನಲ್ಲಿ 10 ಗೊಬ್ಬರದ ಅಂಗಡಿಗಳಿದಾವೆ, 10 ಔಷಧಿ ಅಂಗಡಿಗಳಿದಾವೆ. ಕಾರಣ ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೇಕು, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ದಿನ ದಿನ ದಿನ ಅಂತ. ಅಂದ್ರೆ ಇದಕ್ಕೆಲ್ಲ ಕಾರಣ ನಾವ್ ಏನಪ್ಪಾ ಅಂದ್ರೆ ಹಸುಗಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಬಳಸ್ತಾನೆ ಇಲ್ಲ ನಾವು. ಈಗೆಲ್ಲ ಡಿಪೆಂಡ್ ಅಪ್ ಏನ್ ಡಿಪೆಂಡ್ ಆಗಿದೀವಿ ಅಂತ, ನಾವೆಲ್ಲ ಹೋಗಿ ಸೊಸೈಟಿನಲ್ಲಿ ಗೊಬ್ಬರ ತರೋದು ಹಾಕೋದು, ಗೊಬ್ಬರ ತರೋದು ಹಾಕೋದು ಮಾಡ್ತಾ ಇದೀವಿ. ತಂದಾಕಿ ಎಲ್ಲದಕ್ಕೂ ನಾನು ಇದನ್ನೇ ಮಾಡಿ ನೀವು ಬರಲ್ಲ ಅಂತ ನಾನು ಹೇಳಲ್ಲ. ಕೆಲವೊಂದು ಬೆಳೆಗಳಿಗೆ ಮಳೆ ಇಟ್ಕೊಂಡಾಗ ನಾವು ಆರ್ಗಾನಿಕ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನಾವು ಬೆಳೆ ಬೆಳೆಯಕ್ಕಾಗಲ್ಲ. ಆ ಟೈಮಲ್ಲಿ ಸಮಯಕ್ಕೆ ಆ ಸಂದರ್ಭಕ್ಕೆ ತಕ್ಕ ರೀತಿ ಬಳಸ್ಬೇಕು. ಆದ್ರೆ ಜಾಸ್ತಿ ಅದಕ್ಕೆ ಅವಲಂಬಿತರಾಗೋದು ಬೇಡ. ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರ್ತಾರ, ಅಂದ್ರೆ ನಾವು ಅವ್ರ ತರ ಮೂಢತ್ವದಲ್ಲಿ ಮಾಡೋದು ಬೇಡ. ನಾವು ಇವತ್ತು ಟೆಕ್ನಾಲಜಿಗಳಿದಾವೆ, ಅದನ್ನ ನಮ್ಮ ವ್ಯವಸಾಯದಲ್ಲಿ ಬಳಸ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ಈಗ ನಿಮ್ಗೆ ಗೊಬ್ಬರ ಎಲ್ಲ ಸಾಕಾಗುತ್ತಾ ದನಕರುಗಳಿಂದ? ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲ ಇದೆಯಲ್ಲ ನಮ್ದು, ಸುಮಾರು ಒಂದು 15-20 ಎಕ್ಟರ್ ಗೊಬ್ಬರ ಆಗುತ್ತೆ ಬಿಟ್ಟು ಟೋಟಲ್ ಎಲ್ಲ. ಅದೆಲ್ಲ ಇದಕ್ಕೆ ಉಪಯೋಗಿಸ್ತೀವಿ. ಎಲ್ಲೆಲ್ಲಿ ಬಳಕೆ ಮಾಡ್ತೀರಾ ಅದನ್ನ? ತೋಟಕ್ಕೆ ಹಾಕ್ತಿವಿ, ಎಲ್ಲ ತೋಟಕ್ಕೆ ಏನ್ ನಮ್ ಬೆಳೆಗಳಿದಾವೆ ಅವಕ್ಕೆ ಹಾಕ್ತಿವಿ. ಕೆಲವೊಂದಷ್ಟನ್ನ ನರ್ಸರಿಗಳಿಗೆ ಅಡಿಕೆ ಪ್ಯಾಕೆಟ್ ಮಾಡ್ಬೇಕಾದ್ರೆ ಮಣ್ಣಿಗೆ ಮಿಕ್ಸ್ ಮಾಡ್ಕೋತೀವಿ, ತೆಂಗಿದ್ ಮಾಡ್ತೀವಿ. ಇನ್ನ ಈಗೆಲ್ಲ ಶುಂಠಿಗೆ ಹಾಕದಿದ್ರೆ ಶುಂಠಿಗೆ ಹಾಕ್ತಿವಿ, ಪ್ರತಿ ವರ್ಷ ಅಡಿಕೆಗೆ ಹಾಕ್ತಿವಿ. ಅಡಿಕೆ ಮತ್ತೆ ತೆಂಗಿನ ತ್ಯಾಜ್ಯಗಳು ಸಾಕಷ್ಟು ಸಿಗುತ್ತೆ, ಅದನ್ನ ಹೇಗೆ ಸದ್ಬಳಕೆ ಮಾಡ್ತಾ ಇದ್ರಿ? ನಾವು ಅದನ್ನ ಅಲ್ಲೇ ಮಂಚಿಂಗ್ ಮಾಡ್ತಾ ಇದೀವಿ, ಅದನ್ನ ನಾವು ಅಲ್ಲೇ ಕರಗಿಸ್ತೀವಿ. ಈಗ ನಾವು ಇವಾಗ ತೆಗ್ದಾಕಿರೋದನ್ನೆಲ್ಲ ತೋಟದೊಳಗೆ ಜೋಗೆಲ್ಲ ನೆಲೆದು ಬಿಟ್ಟಿದ್ದೆ. ಇವಾಗ ಈಗ ಅಡಿಕೆ ಕೆಡ್ಗಾಯ್ತು, ಇವಾಗ ನೆಕ್ಸ್ಟ್ ಫುಲ್ ಮುಚ್ಚಿನಿ. ಅದು ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಮಂಚಿಂಗ್ ಮಾಡೋದ್ರಿಂದ ಒಂದು ಶೀತಾಂಶ ಕಾಪಾಡ್ದಂಗಾಗುತ್ತೆ, ಮತ್ತೆ ಅದು ಒಂದು ಸಾವಯವ ಗೊಬ್ಬರ ಆಗುತ್ತೆ, ಮತ್ತೆ ಅದರಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಆತರ ಗೊಬ್ಬರ ಕೊರಸೋದ್ರಿಂದ ಅದಕ್ಕೆ ಗಿಡಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಸಿಗ್ತವೆ. ಜೊತೆ ಈಗ ಡಿಕಂಪೋಸ್ಟ್ ಅಂತೇಳಿ ಒಂದು ಬಂದಿದೆ, ಒಂದು ಪೌಡರ್ ಇದೆ, ಅದನ್ನ ಕೂಡ ತಂದು ಹಾಕಿ ನಾವು ಒಂದು ಅಷ್ಟು ಮಾಶ್ಚರ್ನ ಕಾಪಾಡೋದ್ರಿಂದ ಅದು ಎಲ್ಲ ಬೇಗ ಮಲ್ಟ್ ಆಗೋಗುತ್ತೆ. ವೇಸ್ಟ್ ಡಿಕಂಪೋಸರ್ ಹೇಗೆ ಬಳಸ್ತೀರಿ ಸರ್? ಅದನ್ನ ಏನ್ ನಾವು ಗಿಡಗಳು ಹಾಕ್ತಿವಿ, ಈಗ ಸೆತ್ತೆ ಹಾಕ್ತಿವಲ್ವಾ, ಅದ್ರ ಮೇಲೆ ತೆಳ್ಳಿಗೆ ಎರಚಿಬಿಟ್ಟು ಅದೊಂದ್ ಸ್ವಲ್ಪ ನೀರ್ ಕೊಟ್ರೆ ಒಂದಷ್ಟು ಶೀತಾಂಶ ಇರೋ ತರ ನೋಡ್ಕೊಂಡ್ರೆ ಅದು ಬೇಗ ಡಿಕಂಪೋಸ್ಟ್ ಬೇಗ ಕರಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಹೌದು. ಮತ್ತೆ ಸರ್, ಎರೆಹುಳುಗಳನ್ನ ಎಲ್ಲ ಎರೆಹುಳಕ್ಕೆ ತೊಟ್ಟಿ ಮಾಡ್ಸಾಕ್ತಾರೆ, ಬಟ್ ನನ್ನ ಕಾನ್ಸೆಪ್ಟ್ ಬಂದು ಎರೆಹುಳು ತೊಟ್ಟಿ ಮಾಡ್ಸಾಕ್ಬಾರ್ದು, ಬಟ್ ಎರೆಹುಳನೇ ಭೂಮಿಲಿ ಇರೋ ತರ ನೋಡ್ಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಯಾಕಂದ್ರೆ ಈಗ ನಮ್ಮ ತೋಟದಲ್ಲಿ ಬಗಿಬೋದು, ಇಲ್ಲಿ ನಮ್ಮ ಪಕ್ಕದ ಗುಂಡಿ ಇದೆ ಇಲ್ಲೊಂದು, ಅದರಲ್ಲಿ ಈಗ ಇವಾಗ ಸ್ವಲ್ಪ ತೆಗ್ದಿದ್ದೀವಿ ಗೊಬ್ಬರನ, ಅಲ್ಲಿ ಬಗದ್ರೆ ನೀವು ಎಲ್ಲೇ ಬಗಿರಿ, ನಮ್ಮ ಅಡಿಕೆ ತೋಟದಲ್ಲಿ ಬಗಿರಿ, ನೀವು ಎಲ್ಲೇ ಬಗರು ಎರೆಹುಳು ಸಿಗುತ್ತೆ. ಆ ಎರೆಹುಳು ಇದ್ರೆ ಮಾತ್ರ ನಮ್ಮ ಭೂಮಿ ಫಲವತ್ತಾಗಿದೆ ಅಂತ ಅರ್ಥ. ಹೇಗೆ ತೋಟದಲ್ಲೆಲ್ಲ ಎರೆಹುಳುಗಳು ಇರಂಗ್ ಮಾಡ್ಕೊಳ್ಳೋಂಥದ್ದು ಹೇಗೆ? ಮೇನ್ ಕಳೆನಾಶಕನ ಹೊಡಿಬಾರ್ದು ತೋಟಕ್ಕೆ. ತೋಟಕ್ಕೆ ನೀವು ಯಾವತ್ತು ಕಳೆನಾಶಕನ ಹೊಡಿತೀರಿ ಅವತ್ತು ಎರೆಹುಳು ಸಾಯುತ್ತೆ. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನ ಯಾವತ್ತು ಹಾಕ್ತೀರಿ ಅವತ್ತು ಸಾಯುತ್ತೆ. ಬೇಕು ಅಂದ್ರೆ ನೀವು ಟೆಸ್ಟ್ ಮಾಡ್ಬೇಕನ್ನೋ ಒಂದು ಎರೆಹುಳನ್ನ ನಿಮ್ ಕೈಯಲ್ಲಿ ಇಟ್ಕೊಂಡು ಒಂದ್ ಎರಡೇ ಎರಡು ಕಾಳು ಯೂರಿಯಾನ ಅದ್ರ ಮೇಲೆ ಹಾಕಿ ಎರೆಹುಳು ಸತ್ತೋಗುತ್ತೆ. ಹಂಗಾಗಿ ಅದು ಭೂಮಿಗೆ ಅದಕ್ಕೆ ಹಾಕ್ ಬರಲ್ಲ ಅಂತ. ಹಂಗಾಗಿ ಮಣ್ಣು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಫಲವತ್ತ ಈಗ ಎರೆಹುಳು ತುಂಬಾ ಅನುಕೂಲ ಮಾಡುತ್ತೆ. ಈ ನಮ್ಮ ಈಗೇನು ನಾವು ಅಂತರ್ಜಲ ಹಿಂಗಕ್ಕೂ ಕೂಡ ಅದೇ ಕಾರಣ ಆಗುತ್ತೆ. ಸುಮಾರು 15 ಅಡಿಯಿಂದ ಮೇಲಕ್ಕೆ ಬಂದು ಹೋಗುತ್ತೆ ಎರೆಹುಳು ಪ್ರತಿ ದಿನ. ಅದು ಈಗ ಒಬ್ಬ ಏನು ಉಳುಮೆ ಮಾಡ್ತಾರೆ, ಒಬ್ಬ ಇಂಜಿನಿಯರ್ ಮಾಡೋ ಕೆಲಸನ ಒಂದು ಎರೆಹುಳು ಮಾಡುತ್ತೆ. ಪ್ರತಿ ದಿನ ಮೇಲ್ಗಡೆ ಬಂದು ಈಕೆ ನೈಟಲ್ಲಿ ತಿಂದು ಉದುರಿಸಿ ಹೋಗಿರ್ತದೆ ನಮ್ಮ ಭೂಮಿ ನೋಡ್ತು ಅಂದ್ರೆ ಆ ಮಣ್ಣು ನಾವು ಅಲ್ಲಿ ಬಗದ್ರೆ ಗೊತ್ತಾಗೋಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಎರೆಹುಳು ಇದೆಯೋ ಇಲ್ವಾ ಅಂತ ಭೂಮಿ ಒಳಗಡೆ ಓಡಾಡಿದ್ರೆ ಸಾಕು, ಗೊತ್ತಾಗೋಗ್ಬಿಡುತ್ತೆ. ಕೋಳಿ ಕುರಿಗಳನ್ನು ಸಾಕೊಂಡಿದ್ರೆ? ಕೋಳಿ ಇದೆ ಸರ್. ಕೋಳಿ ನಾವು ಕೋಳಿ, ಬಾತ್ಕೋಳಿ, ಕುರಿ ಇವೆಲ್ಲ ಸಾಕಿರೋ ಉದ್ದೇಶನೇ ಅದು. ಏನಪ್ಪ ಅಂತಂದ್ರೆ ಕೋಳಿ ಗೊಬ್ಬರದಲ್ಲಿ ಒಂದು ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತದೆ. ಹಂಗಾಗಿ ನಾವು ಎಲ್ಲೋ ಹೊರಗಡೆ ಹೋಗಿ ತರೋದ್ಕಿಂತ ನಮ್ಮ ತೋಟಗಳಲ್ಲಿ ಕೋಳಿಗಳನ್ನ ಬಿಡೋದ್ರಿಂದ ಕಳೆ ಒಂದು ನಿಯಂತ್ರಣ ಆಗ್ತದೆ. ಜೊತೆ ಗೊಬ್ಬರ ಬರುತ್ತೆ, ಕೋಳಿ ಗೊಬ್ಬರ, ಮತ್ತೆ ಮೊಟ್ಟೆ ಬರುತ್ತೆ. ನಮ್ಗೆ ಬೇಕಾದ ಟೈಮಲ್ಲಿ ಕೋಳಿ ತಿನ್ಬಹುದು, ಮಾರ್ಕೋಬಹುದು. ಇದು ಈ ಕಡೆ ಆದಾಯನೂ ಬರುತ್ತೆ ನಮ್ಗೆ, ಎಲ್ಲ ರೀತಿಯ ಅನುಕೂಲ ಆಗಿದೆ ಕೋಳಿ. ಎಷ್ಟು ಕೋಳಿಗಳನ್ನ ಸಾಕೊಂಡಿದ್ರಿ ಸರ್? ನಾವೊಂದು 25 ಕೋಳಿ ಸಾಕಿದೀವಿ. ಈ ಬಾತ್ಕೋಳಿನ ಕೂಡ ಸಾಕೊಂಡಿದ್ರ? ಏನ್ ವಿಶೇಷ ಅದ್ರದ್ದು ಸರ್? ಬಾತ್ಕೋಳಿ ವಿಶೇಷ ಅಂದ್ರೆ ಸರ್, ನನಗ್ ಬಂದು ನಾನು ಸರ್ ಚಿಕ್ಕದ್ರಿಂದ ಪ್ರಾಣಿ ಪ್ರಿಯ, ಹಾಗಾಗಿ ನಾನು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ನಾನು ಸಾಕ್ತಾ ಇದ್ದೀಗ. ಅಲ್ಲೇ ಸುಮಾರು ಪಶು ಮೇಳದಲ್ಲಿ ಸಾಮಾನ್ಯ ಎಲ್ಲರೂ ನೋಡಿರ್ತಾರೆ, ಸಾಮಾನ್ಯವಾಗಿ ನಮ್ಮ ತಾಲೂಕಿನ ಇಡೀ ಜನ ಎಲ್ಲ ನೋಡಿದ್ರು, ಬೇರೆ ಜಿಲ್ಲೆಗೆ ಜನಗಳು ಎಲ್ಲ ಬಂದು. ಸುಮಾರು 28-30 ಜಾತಿಯ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ಸಾಕಿ ನಾನು ಅಲ್ಲಿಗೆ ಒಂದು ಸ್ಟಾಲ್ ಮಾಡಿಕೊಟ್ಟಿದ್ರು ನಮ್ಗೆ 2016-17 ಅನ್ಕೋತೀನಿ. ಪಶು ಮೇಳ ಆಗಿದ್ದು ಆ ಟೈಮ್ನಲ್ಲಿ ನಾನು ಅರ್ಕಲಗುಡಿಗೆ ತಂದು ಎಲ್ರಿಗೂ ನೋಡ್ಕೊಂಡು ಹೋಗಿದ್ರು. ಜಯಸಿಂಹ ಫಾರ್ಮ್ ಹೌಸ್ ಅಂತೇಳಿ ಒಂದು ಇದು ಮಾಡಿ ಸ್ಟಾಲ್ ನಂಬರ್ 94 ಹಾಕಿ ಎಲ್ಲ ತುಂಬಾ ಅದ್ಭುತವಾಗಿ ಎಲ್ಲ ಬಂದು ನೋಡ್ಕೊಂಡ್ರು. ಸಾಕಷ್ಟು ಜನ ರೈತರುಗಳು ಕೂಡ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಈ ದಿನಗಳಲ್ಲಿ ಕಮ್ಮಿ ಆಗಿದೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಸಾಕು ಸ್ವಲ್ಪ ಕಮ್ಮಿ ಮಾಡಿದೀನಿ ಅಂತಕ್ಕಿಂತ ಹೆಚ್ಚಿಗೆ ಎಲ್ಲ ಗೇಜ್ಗಳು ಕಮ್ಮಿ ಎಲ್ಲ ಹಳೇದು ಹೋಗ್ಬಿಡ್ತು. ಈಗ ಹೊಸದಾಗಿ ಮಾಡ್ತಾ ಇದೀನಿ, ಮತ್ತೆ ಮುಂದಿನ ಇನ್ನೊಂದು 2-3 ತಿಂಗಳಲ್ಲಿ ಪುನಃ ಏನಿತ್ತು ಹಿಂದೆ ಅದನ್ನ ಮತ್ತೆ ಕಮ್ಬ್ಯಾಕ್ ಮಾಡ್ತೀನಿ. ಈ ಬಾತುಕೋಳಿಗಳಿದಾವಲ್ಲ, ಅವುಗಳ ಸಾಕಾಣಿಕೆ ಕೋಳಿ ಸಾಕಾಣಿಕೆಗಿಂತಲೂ ಹೇಗೆ ಭಿನ್ನವಾಗಿರುತ್ತೆ ಸರ್? ಇದು ಬಾತುಕೋಳಿ ಅಂತ ಅಂದ್ರೆ ಇದು ಒಂದು ನಮ್ಮ ತೋಟದೊಳಗಿರೋದ್ರಿಂದ ನಮ್ಮ ಮೇನ್ ಏನಪ್ಪಾ ಅಂತಂದ್ರೆ ಊರೊಳಗಡೆ ಸಾಕಕ್ ಆಗಲ್ಲ ಸರ್ ಇವನ್ನೆಲ್ಲ. ನಾವು ಒಳಗಡೆ ತೋಟದ ಮನೆ ಆಗಿರೋದ್ರಿಂದ ನಮ್ದು ನಮ್ದೇ ಜಮೀನ್ ಆಗಿರೋದ್ರಿಂದ ನಮ್ದು ಒಳಗಡೆ ಇಲ್ಲೇ ಎಲ್ಲೇ ಏನೇ ತಿಂದ್ರೂ ನಾವು ತಡ್ಕೋತಾ ಇದೀವಿ, ಮತ್ತೆ ಸಾಕ್ಬೋದು. ಮತ್ ಊರೊಳಗಡೆ ಆದ್ರೆ ಜನಗಳು ತೊಂದರೆ ಕೊಡ್ತಾರೆ, ಸಾಕಕ್ ಆಗಲ್ಲ. ಜೊತೆಗೆ ಇದು ಏನಾಗುತ್ತೆ ಅಂದ್ರೆ ಸರ್, ಇದು ಏನಾರ ಹಾವು ಗೀವು ಬಂದ್ರೆ ಹಂಸಗಳು ಅಂತ ಹೇಳಿದ್ದು ಬಾತಲ್ಲ, ಇದು ಹಂಸ ಮತ್ತೆ ಟರ್ಕಿ ಕೋಳಿಯಿಂದ ಬರುತ್ತೆ. ಏನಾರ ಬಂದ್ರೆ ಅದು ಬಡ್ಕೊಳುತ್ತೆ, ಮತ್ತೆ ಹೊಸದಾಗಿ ಜನ ಬಂದ್ರು ಕೂಡ ಕೂಗುತ್ತೆ. ಜೊತೆಗೆ ತೋಟದಲ್ಲಿ ಕಳೆಗಳ ಆದಷ್ಟು ನಿಯಂತ್ರಣ ಮಾಡುತ್ತೆ. ಇದು ಹಸಿರುನೇ ಮೇಯೋದ್ರಿಂದ ಹಸಿರು ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಒಳ್ಳೆ ಅದರಿಂದ ಗೊಬ್ಬರ ಆಗುತ್ತೆ. ಅದನ್ನ ತಿಂದಿದ್ ಪುನಃ ಮತ್ತೆ ಅಲ್ಲೇ ಇಕ್ಕೆ ಹಾಕೋದ್ರಿಂದ ಒಳ್ಳೆ ಅನುಕೂಲ ಇದೆ. ಈ ನಾಟಿ ಕೋಳಿ ಸಾಕುವಾಗ ತುಂಬಾ ಸಮಸ್ಯೆಗಳು ಬರುತ್ತೆ. ಈ ನಾಯಿಗಳು ಮುಂತಿನ ಅಂತದ್ದು, ಹಿಡಿಯ ಅಂತದ್ದು, ಮುಂಗುಸಿ ಬರ್ತಕ್ಕಂಥದ್ದು, ಹಂಸಗಳ ಸಾಕಾಣಿಕೆನಲ್ಲಿ ಹೇಗೆ ಸರ್ ಇಲ್ಲ ಇದು ಅಂಶಗಳು ಹೇಗೆ ಅಂತಂದ್ರೆ ಇದು ಕೂಗುತ್ತೆ. ಈ ನಾಟಿ ಕೋಳಿಗಳಿಗೆ ಅಂದ್ರೆ ಒಂದು ಪ್ರೊಟೆಕ್ಷನ್ ಮಾಡ್ಬೇಕು, ಬೇಲಿ ಎಲ್ಲ ಹಾಕಿದ್ ಮಾಡ್ಬೇಕು. ಈಗ ಅಂಶಗಳಲ್ಲಿ ಏನಾಗುತ್ತೆ ಅಂದ್ರೆ ಇದು ಅದಕ್ಕೆ ಫೈಟ್ ಮಾಡುತ್ತೆ, ಮತ್ತೆ ಟರ್ಕಿ ಕೋಳಿ ಅಂತ ಬರ್ತೀವಿ ಇದನ್ನೆಲ್ಲ ಸೌಂಡ್ ಕೊಡ್ತವೆ. ಸೌಂಡ್ ಕೊಟ್ಟಾಗ ನಾವು ಈಗ ನಾಯಿ ಇರ್ಬೋದು, ನಾಯಿ ಸಾಕಿದೀವಿ, ಆ ನಾಯಿ ಸೌಂಡ್ ಮಾಡುತ್ತೆ. ಇಲ್ಲ ಅದೇನಾದ್ರೆ ಸೌಂಡ್ ಮಾಡಿದಾಗ ನೋಡ್ತೀವಿ. ಸಾಮಾನ್ಯವಾಗಿ ಇದು ಕೋಳಿಗಿಂತ ಸ್ವಲ್ಪ ಇದು ತನ್ನಂತಾನು ಪ್ರೊಟೆಕ್ಟ್ ಮಾಡ್ಕೊಳುತ್ತೆ, ಇದು ರಕ್ಷಣೆ ಮಾಡ್ಕೊಳುತ್ತೆ. ಯಾವ್ಯಾವ ತಳಿ ನಾಯಿಗಳನ್ನ ಸಾಕೊಂಡಿದ್ದೀರಿ ಸರ್? ನಮ್ದು ಪೊಮೋರಿಯನ್ ಇದೆ, ಮತ್ತೀಗ ಸದ್ಯಕ್ಕೆ ಲ್ಯಾಬ್ರಡ್ ಇದೆ, ಎರಡು ಇದಾವೆ ಇವಾಗ. ಇನ್ನೊಂದು ನಾಟಿ ನಾಯಿ ಇತ್ತು ನಮ್ಮ ಇಲ್ಲಿದೆ, ಅದನ್ನ ಕೊಟ್ಬಿಟ್ವಿ ಬೇರೆಯವ್ರಿಗೆ. ಏನ್ ಇಷ್ಟೊಂದು ವಿಧದ ತಳಿಯ ನಾಯಿಗಳನ್ನ ಸಾಕಾಣಿಕೆ ಯಾಕೆ ಮಾಡ್ತೀರಿ ಸರ್? ಇಲ್ಲ, ನಾನು ಮುಂದಿನ ದಿನಗಳಲ್ಲಿ ನಾಯಿದನ್ನು ಒಂದು ಕೆನಲ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ನಾನು ಮಾಡಿ ತೋರಿಸ್ಬೇಕು ಆಮೇಲೆ ಹೇಳ್ಬೇಕು ಅನ್ನೋದು ನನ್ನ ಒಂದು ಇದು. ಹಾಗಾಗಿ ನಾನು ಮಾಡ್ಬಿಟ್ಟು ಆಮೇಲೆ ಹೇಳೋಣ ಅಂತ ಸುಮ್ಮನಿದ್ದೀನಿ. ಈಗ ಪ್ರಾಥಮಿಕವಾಗಿ ಪ್ರಾರಂಭ ಆಗಿದೆ. ಆಗಿದೆ, ಖಂಡಿತ. ಬೇರೆ ಬೇರೆ ತಳಿಯ ನಾಯಿಗಳನ್ನ ತಂದು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಹೌದು. ಇದೆಲ್ಲದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗೋದಿಲ್ಲ ನಿಮ್ಗೆ ಸರ್? ಇಲ್ಲ, ಅದು ನಿರ್ವಹಣೆ ಅಂದ್ರೆ ನಾವು ಯಾವ್ದೇ ಕೆಲಸನ ಇಷ್ಟಪಟ್ಟು ಮಾಡಿದಾಗ ಯಾವ್ದು ಕಷ್ಟ ಆಗಲ್ಲ. ಕಷ್ಟ ಕೆಲಸನ ಇಷ್ಟಪಟ್ಟು ಮಾಡಕ್ ಬರೋದು ಕಷ್ಟನೇ ಯಾವತ್ತೂ. ನನ್ಗೆ ಇದುವರೆಗೂ ಹಂಗ ಅನ್ಸಿಲ್ಲ. ಎಲ್ಲರೂ ಹಂಗಂತಾರೆ, ಒಬ್ರು ಮಾಡಕ್ ಸಾಧ್ಯನಾ ಇದು, ಇವಾಗ ಹೆಂಗೆ ಏನು ಅಂತಾರೆ. ನಾವು ಇದಕ್ ಮುಂಚೆ ನಾನು ಸುಮಾರು 10-15 ಹಸುಗಳು, ಹೆಚ್ಚಪ್ಪ ಹಸುಗಳು, ಮತ್ತೆ 30 ಮೇಕೆಗಳು, ಅವೆಲ್ಲ ಇದಾವೆ, ರೆಕಾರ್ಡ್ಗಳಿದಾವೆ ಅವು. ಮತ್ತೆ ಸುಮಾರು ಹೇಳ್ದಂಗೆ, ನೀವು ಹೇಳ್ದಂಗೆ 20-30 ಜಾತಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕೊಂಡು ನಾನು ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೆ. ಇವಾಗ ಅದೇನು ನನಗೇನು ಇದುವರೆಗೂ ಅದು ಅಂದ್ರೆ ನಾನು ಟೈಮಿಂಗ್ಸ್ ಕೊಡ್ತೀನಿ, ಓಕೆ ಇಷ್ಟು ಗಂಟೆಯಿಂದ ಇಷ್ಟು ಇದು ಅಂತೇಳಿ. ನನಗೇನದು ಸಾಕು ಅಂತ ಅನ್ಸಿಲ್ಲ. ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮಾಡ್ತೀನಿ. ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ರಲ್ವಾ? ಹೌದು, ಮೀನ್ ಸಾಕಾಣಿಕೆ ಮಾಡ್ತಾ ಇದೀವಿ. ಅದರಲ್ಲಿ ಒಂದು 3-4 ಜಾತಿ ಮೀನುಗಳನ್ನ ಬಿಟ್ಟಿದ್ವಿ. ಅದು ಇವಾಗ ಬೇಸಿಗೆ ಸ್ವಲ್ಪ ಸುಮಾರು ಕೃಷಿ ಹೊಂಡ ತೆಗೆಸಿ ಒಂದು 10 ಆಗಿತ್ತು. ಅದು ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಮೀನುಗಳಿಗೆ ಒಂದಷ್ಟು ಇದಾಗಿದ್ರಿಂದ ಈಗ ಮತ್ತೆ ಹೊಸದಾಗಿ ಮಣ್ಣನ್ನು ತಕ್ಷಣ ಅಂತೇಳಿ ಈಗ ಡ್ರೈ ಮಾಡಿದೀವಿ. ಇವಾಗ ಅದಕ್ಕೆ ನೀರು ಬಿಟ್ಟಿಲ್ಲ, ಈಗ ಪ್ರೆಸೆಂಟ್ ಮೀನಿಲ್ಲ, ಅದನ್ನ ಮಣ್ಣು ತಗಿಸಿ ನೆಕ್ಸ್ಟ್ ಬಿಡ್ತೀನಿ. ಅದನ್ನ ಒಂದು ವರ್ಷದಲ್ಲಿ 8,000 ಮೀನುಗಳನ್ನು ಸಾಕ್ತೀರಿ ಸರ್? ಒಂದು ವರ್ಷದಲ್ಲಿ ಅಂತ ಅಂದ್ರೆ ಸುಮಾರು ಒಂದು 4,000-5,000 ಮೀನು ಸಾಕ್ತೀವಿ ಸರ್. ಏನು ಆದಾಯ ತಂದ್ಕೊಡುತ್ತದ ಸರ್? ಅದು ಆದಾಯ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಗೆ ಉಪಯೋಗ ಜಾಸ್ತಿ ಮಾಡ್ಕೋತೀವಿ ನಾವು. ಪ್ರತಿ ವಾರ ಮೀನ್ ನಮ್ಗೆ ಉಪಯೋಗ ಆಗುತ್ತೆ, ಮತ್ತೆ ಜೊತೆಗೆ ಏನಾರ ಇಂಟ್ರೆಸ್ಟ್ಗಳಿಗೆ ಬಂದಾಗ ಕೊಡ್ತೀವಿ. ತೀರಾ ಹೆಚ್ಚಾದಾಗ ಬೇಕಂದ್ರೆ ಹಿಡಿದ್ಬಿಟ್ಟು ಮಾರ್ತೀವಿ ಹೊರಗಡೆ, ಬಂದು ಅವರೇ ಇಟ್ಕೊಂಡು ಹೋಗ್ತಾರೆ. ಅವರೇ ಬಂದು ಇಟ್ಕೊಂಡು ಹೋಗ್ತಾರೆ, ಹಂಗಾಗಿ ಹೆಚ್ಚು ಕೆಲಸ ಇರೋದಿಲ್ಲ, ಕೆಲಸ ರಿಸ್ಕ್ ಏನು ಇರಲ್ಲ. ಮತ್ತೆ ಅದಕ್ಕೇನು ನಾನು ಅಜೋಲ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಅದಕ್ಕೇನು ಮೇವನ ಇದು ಏನೋ ಅಷ್ಟು ಇದಾಗಲ್ಲ. ಸಗಣಿ ಹಾಕ್ತೀನಿ, ನಮ್ಮ ಮೇವಿದ್ದಾಗ ವಾರಕ್ಕೊಂದ್ಸಲ ಒಂದ್ ಮಂಕ್ರಿ ಸಗಣಿ, ಮತ್ತೆ ಕೋಳಿದು 15 ಒಂದ್ಸಲ ಇಲ್ಲ 2 ಒಂದೊಂದು ಮಂಕ್ರಿ ಕೋಳಿ ಕಸ ಬರುತ್ತಲ್ಲ ಅದು ಕೂಡ ಒಳ್ಳೆ ಫುಡ್. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಅಜೋಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಈಲ್ಡ್ ಬರುತ್ತೆ. ಹಂಗಾಗಿ ಅಜೋಲ ನಾನೇ ಮಾಡ್ಕೊತೀನಿ. ಅಜೋಲಕ್ಕೇನು ಖರ್ಚು ಬರಲ್ಲ. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾ ಇದ್ದೆ, ಇವಾಗ ಅಜೋಲ ತೊಟ್ಟಿಗಳನ್ನೇ ಮಾಡಿದೀನಿ. ಹಂಗಾಗಿ ರಿಂಗ್ಗಳು ಬರುತ್ತೆ, ರಿಂಗ್ಗಳಿಗೆ ಹಾಕೊಂಡ್ರೆ ಅದನ್ನ ಉಪಯೋಗಿಸ್ಕೋತೆ. ಅಜೋಲದಿಂದ ಏನೇನು ಅನುಕೂಲ ಮಾಡ್ಕೊಂಡಿದ್ರಿ ಸರ್? ಅಜೋಲ ಅಂತಂದ್ರೆ ಅದು ಖರ್ಚಿಲ್ನಲ್ಲೇ ಬೆಳೆಯಂತದ್ದು ಒಂದು ಫುಡ್. ಅದು ಇವತ್ತು ನಾವು 1-2 kg ಫುಡ್ ತಂದು ಹಾಕ್ತೀನಿ ಅಂತಂದ್ರೆ ಇವತ್ತು ಡೈರಿ ಇದ್ರಲ್ಲಿ ಸುಮಾರು 15-20-30 ರೂಪಾಯಿ ವರೆಗೂ ಕಾಸ್ಟ್ ಆಗುತ್ತೆ. ಇದೇನಿಲ್ಲ, ಒಂದಿನ ತಗೊಂಡ್ರೆ ಪುನಃ ಮತ್ತೆ ಮಾರನೇ ಬೆಳಿಗ್ಗೆ ಅಷ್ಟೇ ಬಂದಿರುತ್ತೆ. ಪ್ರತಿ ದಿನ ಬರ್ತಾ ಇರೋದು, ನಿರಂತರವಾಗಿರುತ್ತಿದ್ದು ಅಜೋಲ. ಖರ್ಚೇ ಇಲ್ಲ ಇದಕ್ಕೆ, ಡೆಡ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ನಾವು ಕಂಬ ಹಾಕಿದ್ರೆ ಒಂದ್ ಇದ್ ಮಾಡ್ಕೋಬಹುದು. ಹಂಗಾಗಿ ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಇದ್ ಮಾಡ್ಕೋಬಹುದು. ನಾವಂದ್ರೆ ಪ್ಲಾಸ್ಟಿಕ್ ಹಾಕಿದ್ರೆ ಬೋಯ್ತಾ ಇರುತ್ತೆ, ಸಿಮೆಂಟ್ ಇವನ್ನ ಹಾಕೊಳ್ಳೋದ್ರಿಂದ ನಿರಂತರವಾಗಿ ಇರ್ತದೆ ಅದರಲ್ಲಿ. ಹೀಗೆ ಅಜೋಲದಿಂದಲೂ ಕೂಡ ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದೀರಿ. ಇದ್ರ ಜೊತೆಗೆ ಕೋತಿ ಸಾಕೊಂಡಿದ್ದೀರಾ? ಕೋತಿ ಸಾಕ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಸರ್? ಕೋತಿ ಅಂತ ಅಂದ್ರೆ ನಾನು ಮುಂಚೆ ಸಾಕಿದ್ದು, ನಾನು ಅದು ವಿಡಿಯೋ ಎಲ್ಲ ಮಾಡಿದ್ರು ಸಾಕಷ್ಟು ಜನ. ಅದು ಮುಂಚೆ ಒಂದು ಜಾನಿ ಅಂತೇಳಿ ಒಂದು ಕೋತಿ ಸಾಕಿದೆ, ಅದು ಚಿಕ್ಕ ಮರಿ. ಅದ್ರ ಅಮ್ಮ ಕರೆಂಟ್ ಓಡಿಸೋತೋಗಿತ್ತು, ಅದು ಆಕ್ಚುಲಿ ಸರ್ ಅದು ಅಗ್ರಹಾರದ ಹತ್ರ ಇತ್ತು. ಅಲ್ಲಿಂದ ಬಂದು ನಮ್ಮ ಮಂಜುನಾಥ್ ಮಾಸ್ಟರ್ ಅಂತಿದ್ದಾರೆ, ಮಗ್ಗೆ ಅವ್ರು PT ಮಾಸ್ಟರ್, ಅವರು ನನಗೆ ಮರಿ ಕೊಟ್ಟಿದ್ರು ಅದನ್ನ. ಒಂದನ್ನ ನವೀನ್ ಹಿಂಗ್ ಇದೆ, ಒಂದ್ ಮರಿ ಸಾಕಿ, ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಅಂತ. ಅದು ಚಿಕ್ಕ ಮರಿ ತಂದು ನಾನು ಸಾಕಿದ್ದೆ. ತುಂಬಾ ಹೇಳಿದ ಮತ್ ಕೇಳ್ತಿತ್ತು, ಕಾಯಿ ಕೆಡಗೋದು, ಎಡ್ಕೊಡೋದು ಎಲ್ಲ ಮಾಡ್ತಿತ್ತು. ಮತ್ ನಾನು ಸರ್ ಯಾವ್ದನ್ನೇ ಆದ್ರೂ ನಾನು ಅದನ್ನ ಸಾಕಲ್ಲ, ನಮ್ಮ ಫ್ಯಾಮಿಲಿ ಒಬ್ರು ಮೆಂಬರ್ ತರ ಸಾಕೋತೀನಿ ನಾನು. ಹಂಗಾಗಿ ಇದ್ರಿಂದ ಅದು ಕಾಯಿ ಕೆಡಗೋದೆಲ್ಲ ಸಣ್ಣ ಪುಟ್ಟದ್ ಮಾಡುತ್ತೆ, ನನಗೆ ಖುಷಿ ಕೊಡುತ್ತೆ. ಜೊತೆಗೆ ಅದಕ್ಕೆ ಹಿಂಸೆ ಕೊಟ್ಟಿಲ್ಲ ನಾವು, ಬೇರೆಯವ್ರ ತರ ಈ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾರೆ ಕೆಲವರು, ಅದಕ್ಕಾಗಿ ನಾವು ಆತರ ಮಾಡಿಲ್ಲ. ಬಟ್ ಅದು ಕಟಾಕ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಕರೆಂಟ್ ಎಲ್ಲ ಹಾಳು ಮಾಡುತ್ತಲ್ಲ ಅಂತೇಳಿ ಏನಾರ ಅನಾಹುತ ಆಗ್ಬಾರ್ದು ಅಂತ ಕಟಾಕ್ತಿವಿ. ಫ್ರೀ ಟೈಮಲ್ಲಿ ಬಿಟ್ಟರೆ ಇಲ್ಲೇ ಆಟ ಆಡ್ಕೊಂಡು ಮನೆ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಇದು ತೆಂಗಿನಕಾಯಿ ಅದೆಲ್ಲ ಕೆಡವಲಿಕ್ಕೆ ಏನ್ ತರಬೇತಿ ಕೊಡ್ತಾ ಇದ್ರ ಹೇಗೆ ಸರ್? ಅದು ತರಬೇತಿ ಅಂತ ಅಂದ್ರೆ ಅವಾಗ ಟೈಮ್ ಇತ್ತು, ಕೊಡ್ತಾ ಇದ್ವಿ. ಅದು ಹಗ್ಗ, ಒಂದ್ ಹಗ್ಗ ಕಟ್ಟಿದ್ದನ್ನು ಕೀಳು ಅಂದ್ರೆ ಕೀಳ್ತಾ ಇತ್ತು. ಅಂದ್ರೆ ಅತಿ ಗಟ್ಟಿ ಕಾಯಿ ಕೀಳ್ತಿರ್ಲಿಲ್ಲ, ಒಣಗಿರೋ ತೆಳ್ಳ ಕಾಯಿ ಕೀಳೋದು, ಮತ್ತೆ ಎಡಿಯೋದು ಎಲ್ಲ ಮಾಡ್ಕೊಡತ್ತೆ. ಒಂದೊಂದ್ ಟೈಮಲ್ಲಿ ಎಡದಿಟ್ಟಿರುತ್ತೆ, ಎಡ್ಕೊಡೋ ಜನ ಅಂದ್ರೆ ಎಡ್ಕೊಡುತ್ತೆ, ಕೇಳುತ್ತೆ ಸರ್ ಅದು ಮಾತು, ಹೇಳಿದ ಮಾತು ಕೇಳುತ್ತೆ. ಹೇಗೆ ಸುಲಿಯುತ್ತೆ ಅದು ತೆಂಗಿನಕಾಯಿನ? ಅದು ಬಾಯಲ್ಲಿ ಸುಲಿಯುತ್ತೆ, ಕೈಯಲ್ಲಿ ಇಟ್ಕೊಂಡು ಮಾಮೂಲಿ ಹಲ್ಲಲ್ಲಿ ಕಚ್ಕೊಂಡು ಇಳಿಯುತ್ತೆ. ಜೊತೆಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ ನಾಯಿನೂ ಕೂಡ ಅದನ್ನ ನೋಡ್ಕೊಂಡು ಕಲ್ತ್ಬಿಟ್ಟಿದೆ. ನಮ್ಮ ರುದ್ರ ಅಂತೇಳಿ, ನಮ್ದು ಲೂನಾ ಮತ್ತೆ ರುದ್ರ ಅಂತೇಳಿ ಎರಡು ಹೆಸರಿಟ್ಟಿದೀವಿ ನಮ್ ನಾಯಿಗಳಿಗೆ. ಅದು ನಮ್ಮ ರುದ್ರ ಜಾನಿಗಿಂತ ಫಾಸ್ಟ್ ಕಾಯಿ ಹಿಡಿದ್ಬಿಡುತ್ತೆ. ಒಂದ್ ದಿನಕ್ಕೆ ಎರಡು ಕಾಯಿ ಕೊಟ್ಟ ತಕ್ಷಣ 10 ನಿಮಿಷದಲ್ಲಿ ಒಂದ್ ಕಾಯಿ ಹಿಡ್ದಾಕ್ಬಿಡುತ್ತೆ. ಸಾಮಾನ್ಯವಾಗಿ ನಾವ್ ಹೆಂಗ್ ಹಿಡಿತೀವೋ ಹಂಗೆ ಹಿಡಿಯುತ್ತೆ. ಹಿಡಿತ ಅಲ್ಲಿ ನೀವು ಗೇಜ್ ಅಲ್ಲಿ ನೋಡ್ಬೋದು, ನೀವು ಗೇಜ್ ಒಳಗೆ ಕಾಯಿ ಬಿದ್ದಿದೆಯಲ್ಲ ಅದು ಎಡ್ದಾಕಿರೋದು, ಅದೇ ಹಿಡ್ದಿರೋದು. ಈಗ ಅರ್ಧ ಹಿಡ್ದಿದೆ ಅದು. ಇನ್ನದು ಅಂದ್ರೆ ಏನಪ್ಪ ಅಂದ್ರೆ ಅದು ಟೈಮ್ ಅದಕ್ಕೆ ಬೇಜಾರದಾಗ ಬೇಜಾರದಾಗ ಎಡ್ದಾಗ್ತಾ ಇರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೇನೆ, ನನ್ಗೆ ಫ್ರೀ ಆದಾಗ ಒಂದೊಂದು ಕಾಯಿನ ಅದ್ರೊಳಗೆ ಹಾಕ್ಬಿಡ್ತೀನಿ. ಅಂದ್ರೆ ನಿಮ್ಮ ಕೃಷಿಗೂ ಕೂಡ ಸಾಕಷ್ಟು ನೆರವನ್ನ ನೀಡ್ತವೆ ಈ ಪ್ರಾಣಿಗಳು. ಖಂಡಿತ ಸರ್, ಯಾಕೆಂತ ಅಂದ್ರೆ ಮನುಷ್ಯನಿಗಿಂತ ಪ್ರಾಣಿಗಳು ಗುಣದಲ್ಲಿ ಮೇಲುವಂತ ದೊಡ್ಡವರೇ ಹೇಳಿದರೆ, ಬಟ್ ಅದರಲ್ಲಿ ಮನುಷ್ಯ ಎಷ್ಟೇ ಮಾಡಿದ್ರು ಸ್ವಾರ್ಥಿ, ಬಟ್ ಆದ್ರೆ ಪ್ರಾಣಿಗಳಾಗಲ್ಲ. ನೀವು ಅದಕ್ಕೆ ನಾವು ಒಂದಿನ ಪ್ರೀತಿ ತೋರಿಸೋದು ನಮ್ಗೆ ಇರೋವರೆಗೂ ಪ್ರೀತಿ ತೋರಿಸುತ್ತೆ. ಹಂಗಾಗಿ ನನ್ಗೆ ಇದುವರೆಗೂ ಪ್ರಾಣಿಗಳು ಸಾಕೋದು, ಪಕ್ಷಿಗಳು ಸಾಕೋದು ನನಗೇನು ಹಿಂಸೆ ಅಂತ ಅನ್ಸಿಲ್ಲ. ಕೋತಿಗೆ ಏನೇನು ಆಹಾರ ಕೊಡ್ತೀರಾ ಅದಕ್ಕೆ? ಸರ್, ಕೋತಿಗೆ ನಾವು ಏನ್ ಊಟ ಮಾಡ್ತೀವೋ ಅದನ್ನೇ ಕೊಡ್ತೀವಿ, ಪ್ರತಿಯೊಂದನ್ನು ತಿಂತವೆ. ಮತ್ ಜೊತೆಗೆ ಅದಕ್ಕೆ ನಾನು ವ್ಯಾಕ್ಸಿನೇಷನ್ ಅದು ಇದು ಬಂದಾಗ ಇಂಜೆಕ್ಷನ್ ರ್ಯಾಬಿಸ್ ಇವನ್ನೆಲ್ಲ ನಾನೇ ಸ್ವತಃ ಕೊಡ್ತೀನಿ. ಬಂದಾಗ ಇದು ವೆಟನರಿಯಿಂದ ಅವರ ಮಾರ್ಗದರ್ಶನ ತಗೊಂಡು ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ, ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಎಲ್ಲ ಇರೋದ್ರಿಂದ ಅವ್ರಕ್ಕೆ ಟೈಮಲ್ಲಿ ಕೊಡ್ಬೇಕಾಗತ್ತೆ, ಅವಕ್ಕೆಲ್ಲ ಡಿವಾರ್ಮಿಂಗ್ ಎಲ್ಲ ಮಾಡ್ಬೇಕಾಗತ್ತೆ, ಅವನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಇವಾಗ ಇರೋಂತ ಕೋತಿ ಎಲ್ಲಿ ಸಿಕ್ತು ನಿಮ್ಗೆ? ಸರ್, ಇದು ಕಬ್ಳಿಗೆರೆಗೆ ಬಂದಿತ್ತು. ಕಬ್ಳಿಗೆರೆಗೆ ಬಂದು ಅಲ್ಲಿ ನಮ್ ಸ್ನೇಹಿತರು ಹಿಂಗೆ ಬಂದಿದೆ ಅಂತಂದ್ರೆ, ನಮ್ ಜಾನಿ ಒಂದ್ ಸುಮಾರು 10 ವರ್ಷ ತೀರೋಗ್ಬಿಡ್ತು. ಆ ತೀರೋದ್ಮೇಲೆ ನಾನು ಹುಡುಕಾಟ ಮಾಡ್ತಾ ಇದ್ದೆ, ಒಂದು ಹೋಗ್ಬಿಡ್ತಲ್ಲ ತರಣ ಅಂತೇಳಿ. ಅದು ತರಣ ಅಂತ ಹೇಳಿ ಇದ್ ಮಾಡ್ಬೇಕಾದ್ರೆ ಹಿಂಗೆ ನಾನು ಸುಮಾರು ಜನಕ್ಕೆ ಸಾಕಷ್ಟು ಜನಕ್ಕೆ ಹೇಳಿದ್ದೆ, ಸ್ನೇಹಿತರುಗಳು ತುಂಬಾ ಜನ ಇರೋದ್ರಿಂದ ಹಿಂಗ್ ಬಂದಿದೆ ಅಂತ ಹೇಳಿದ್ರು. ಇದು ಎಲ್ಲರ ಮನೇನು ಕೀಟ್ಲೆ ಮಾಡ್ತಾ ಇತ್ತು. ಆಶ್ಚರ್ಯ ಏನಪ್ಪಾ ಅಂದ್ರೆ ನಾನು ಹೋದ ದಿವಸ ಸುಮ್ನೆ ನನ್ನ ಹತ್ರ ಬಂದು ಕೂತ್ಕೋತು, ಸುಮ್ನೆ ಒಂದ್ ಹಣ್ಣು ಕೊಟ್ಟೆ, ಸುಮ್ನೆ ಕರೆಕ್ಟಾಗಿ ಬಂದು ಕೂತ್ಕೋತು, ಸುಮ್ ಸೀದಾ ಮನೆ ಕರ್ಕೊಂಬಂದೆ. ಇಡೀನಿಲ್ಲ, ಏನ್ ಮಾಡಿಲ್ಲ, ಬೈಕಲ್ಲಿ ಸುಮ್ನೆ ಬಂದು ಕೂತ್ಕೋತು. ಆಮೇಲೆ ಬಂದಿಲ್ಲ ಇತ್ತು ಮನೇಲಿ. ಆಮೇಲೆ ಇನ್ನ ಕಂಬ ಗಿಂಬ ಇಲ್ಲೆಲ್ಲ ಟ್ರಾನ್ಸ್ಫಾರ್ಮ್ ಇರೋದ್ರಿಂದ ಅಲ್ಲೆಲ್ಲ ಆಟಾಡಕ್ ಹೋಗೋದು, ಮತ್ತೆ ಯಾಕ್ ಬೇಕು ಗ್ರಾಚಾರ ಅಂದ್ಬಿಟ್ಟು ಚೈನ್ ಅಕ್ಕಟ್ ಹಾಕಿದೀವಿ. ಈಗ ಒಂದೇ ಇರುತ್ತಲ್ಲ, ಅದಕ್ಕೇನು ತೊಂದರೆ ಆಗೋದಿಲ್ವಾ? ಇಲ್ಲ, ನಾಯಿ ಜೊತೆ ಆಟಾಡುತ್ತೆ, ಮತ್ ಮಾಮೂಲಿ ಆಟಾಡ್ಕೊಂಡಿರುತ್ತೆ ನಮ್ ಜೊತೆ ಅಲ್ಲವ, ಮಾಮೂಲಿ ಫ್ರೆಂಡ್ಲಿ ಆಗಿರುತ್ತೆ, ಏನ್ ತೊಂದ್ರೆ ಇಲ್ಲ. ಈಗ ನಾಯಿ ಮತ್ತೆ ಕೋತಿ ಎರಡು ಹೊಂದ್ಕೊಳ್ತವೆ? ಹೊಂದ್ಕೊಳುತ್ತೆ ಸರ್, ಹೊಂದ್ಕೊಳುತ್ತೆ. ಎಲ್ಲಾ ಪ್ರಾಣಿಗಳನ್ನ ಹೊಂದ್ಕೊಳ್ತವೆ. ಅಂದ್ರೆ ನಮ್ ಕತ್ತೆ ಇತ್ತು, ನಿಮ್ಗೆ ಒಂದಷ್ಟು ಫೋಟೋಸ್ಗಳ ಮೇಲೆ ಕೊಡ್ತೀನಿ ನಾನು. ಕತ್ತೆ, ನಾಯಿ, ಕೋತಿ ಅವೆಲ್ಲ ತದ್ವಿರುದ್ಧ, ಒಂದಕ್ಕೊಂದು ಆಗ್ಬರಲ್ಲ. ಬಟ್ ಇಲ್ಲಿ ನಮ್ಮಲ್ಲಿ ಎಲ್ಲರೂ ಎಲ್ಲಾನು ಕೂಡ ಅನ್ಯೂನ್ಯವಾಗಿದ್ವು, ಅಷ್ಟು ಪ್ರೀತಿಯಾಗಿದ್ವು, ಇರ್ತವೆ ಅಂತ ತೊಂದ್ರೆ ಇಲ್ಲ. ಆದ್ರೆ ಚಿಕ್ಕದ್ರಿಂದ ಬೆಳೆಸಿದ್ರೆ ಖಂಡಿತ ಜೊತೆಲಿ ಇರ್ತವೆ. ಕತ್ತೆಯಿಂದ ಏನೇನು ಅನುಕೂಲ ಮಾಡ್ಕೊಳ್ತಿದ್ರಿ ಸರ್? ವಿಶೇಷವಾಗಿ ಕತ್ತೆದು ಗೊಬ್ಬರ ನನ್ಗೆ ಬಹಳ ಹೆಲ್ಪ್ ಆಗಿತ್ತು. ನಮ್ ರಾಣಿ ಅಂತೇಳಿ ಬಹಳ ತುಂಬಾ ಪ್ರೀತಿಯಿಂದ ಸಾಕಿದ್ವಿ ಸರ್. ಅದು ಈ ಚಿರತೆ ದಾಳಿಗೆ ಮನೆ ಪೇಪರ್ಲೆಲ್ಲ ಬಂತು, ಬಂದು ತಿಂದಾಕ್ಬಿಡ್ತು. ಅದು ಒಂದು ಬಹಳ ದುಃಖ ಅದು ಹೋಗಿದ್ದು. ಈಗ ಮತ್ತೆ ಹೊಸ್ದಾಗ ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ. ಇವಾಗ ಮತ್ತೆ ಒಂದ್ ತಂದು ಸಾಕ್ಬೇಕು, ಅದ್ರ ನೆನಪಿಗಾಗಿ ಒಂದ್ ಸಾಕ್ಬೇಕು. ಮತ್ತೆ ಅದು ಗೊಬ್ಬರ, ಅದು ಗಂಜ್ಲ ತುಂಬಾ ಸ್ಟ್ರಾಂಗ್ ಸರ್. ಅದು ತೆಂಗಿನ ಮರಕ್ಕೆ ಸಾಮಾನ್ಯವಾಗಿ ತುಮಕೂರು ಸೈಡು ಮರಕ್ಕೆ ಕತ್ತೆ ಕಟ್ಟೋದು ಅಂತ ಹೇಳಿ ಕಟ್ಟಿಸ್ತಾರೆ ಆ ಕಡೆ. ಅಂದ್ರೆ ಅದು ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು ಕತ್ತೆ ಗೊಬ್ಬರ. ಪೋಷಕಾಂಶಗಳು ಹೆಚ್ಚಿರುತ್ತೆ. ಮತ್ತೆ ಅದನ್ನ ನಾವು ಎಲ್ಲದಕ್ಕಿಂತ ಔಷಧಿಗೂ ಜಾಸ್ತಿ ಉಪಯೋಗಿಸ್ತಾರೆ ಸರ್. ಅದು ಈಗ ಸಾಕಷ್ಟು ಜನ ನಮ್ಮ ಸುತ್ತನವರೆಲ್ಲ ಬಂದು ಮಕ್ಕಳುಗಳಿಗೆಲ್ಲ ಹಾಲು ಎಲ್ಲ ಇಸ್ಕೊಂಡು ಹೋಗೋರು, ಹಾಲೆಲ್ಲ ಕೊಡ್ತಾ ಇದ್ವಿ ಅದ್ರದ್ದು. ನಾವು ಕೂಡ ಉಪಯೋಗಿಸಿದೀವಿ ಅದ್ರ ಹಾಲು. ಮತ್ತೆ ಎಲ್ಲದಕ್ಕಿಂತ ಈಚೆಗೆ ಕತ್ತೆ ಲಕ್ಷ್ಮಿ ಇದ್ರೆ ಒಳ್ಳೇದು ಅಂತ ಎಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಬಟ್ ನಂದು ಆ ತರ ಎಲ್ಲ ಸರ್, ಫೋಟೋ ಯಾಕೆ ಇಟ್ಕೋಬೇಕು, ರಿಯಲ್ ಆಗಿ ಇರ್ಲಿ ಅಂತೇಳಿ ನಾನು ಸಾಕೊಂಡಿದ್ದೆ. ಏನೇನು ಅನುಕೂಲ ಮಾಡ್ಕೊತಿದ್ರೆ ಅದರಿಂದ ಸರ್? ಅದರಿಂದ ಎಲ್ಲ ಹೊರೆ ವರ್ಷದೆಲ್ಲ ಮಾಡ್ತಾರೆ. ನಾನು ಆತರ ಮಾಡಿಲ್ಲ, ಯಾಕೆಂತಂದ್ರೆ ಅದು ನಮ್ಮ ಪ್ರೀತಿ ರಾಣಿ ಆಗಿದ್ರಿಂದ ಅದು ಅದೆಲ್ಲೂ ಹೋಗ್ತಿರ್ಲಿಲ್ಲ. ಅದು ಬಿಟ್ಟರೆ ಸೀದಾ ನನ್ನ ಜೊತೆನೆ ಓಡಾಡ್ಕೊಂಡು ನಮ್ಮ ತೋಟದೊಳಗೆ ಮೇಯ್ಕೊಂಡು ಮನೆ ಹತ್ರನೇ ಇರೋದು. ಅದಕ್ಕೇನಂತ ಹಿಂಸೆ ಕೊಡ್ಲಿಲ್ಲ ನಾವು. ಬಟ್ ಅದ್ರ ಗಂಡ್ಲ ಮತ್ತೆ ಗೊಬ್ಬರನ ನಾವು ತೋಟಕ್ಕೆ ಎಲ್ಲ ಗಿಡಗಳಿಗೆ ಉಪಯೋಗಿಸ್ಕೊತಾ ಇದ್ವಿ. ಕತ್ತೆಗೆ ಏನ್ ಆಹಾರ ಸರ್? ಉಲ್ಮೆ ಇತ್ತದು ಕತ್ತೆಗೆ. ಏನು ಇಂಥದೇ ಆಹಾರ ಕೊಡ್ಬೇಕು ಅಂತೇನಿಲ್ಲ, ಅದು ಏನ್ ಬೇಕಾದ್ರೆ ತಿನ್ನುತ್ತೆ. ಬಟ್ ಇಲ್ಲಿ ಹುಲ್ಲು ಚೆನ್ನಾಗಿ ತಿಂತಿತ್ತು. ಮಾಮೂಲಿ ಹಸುಗಳಿಗೇನು ಹುಲ್ಲು ಹಾಕ್ತಿವಿ, ಅದೇ ಹುಲ್ಲಲ್ಲಿ ತಿಂತಾ ಇತ್ತು. ತೋಟದೊಳಗೆಲ್ಲ ಮೇಯ್ಕೊಂಡು ಆರಾಮಾಗಿತ್ತು. ದನಕರುಗಳ ಜೊತೆ ಹೊಂದ್ಕೊಂಡಿತ್ತ? ಹೊಂದ್ಕೊಂಡಿತ್ತು. ದನಕರುಗಳ ಜೊತೆ ನಮ್ಮ ಹಾಡು ಕುರಿ ಜೊತೆ ಎಲ್ಲ ಮಲ್ಕೊಂಡು ಇಲ್ಲೆಲ್ಲ ಆಟ ಆಡ್ಕೊಂಡು ನಾಯಿಗಳ ಜೊತೆ ಇಲ್ಲೇ ಮನೆ ಮುಂದೆನೆ ಇರೋದು. ಅದು ಕಟ್ಟಾಕ್ತಿರ್ಲಿಲ್ಲ ನಾವು, ಇಲ್ಲೇ ಮನೆ ಹತ್ರನೇ, ಇಲ್ಲಿ ತೋಟದೊಳಗೆ ಮಲಗಿರೋದು. ಯಾವಾಗ್ಲೂ ಬಾ ಅಂತ ಕರೆದ್ರೆ ಬರೋದು, ಹೋಗು ಅಂದ್ರೆ ಹೋಗೋದು. ಅಷ್ಟು ತುಂಬಾ ಫ್ರೆಂಡ್ಲಿ ಆಗಿತ್ತು. ಈಗ ಜೇನ್ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಜೇನ್ ಸಾಕಾಣಿಕೆ ನಾನು ಸುಮಾರು ಒಂದ್ 5-6 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದ್ರೆ ಜೇನ್ ಸಾಕಾಣಿಕೆಯಲ್ಲಿ ನನ್ನ ಪ್ರಮುಖ ಉದ್ದೇಶ, ನಾನು ಆಗ್ಲೇ ಹೇಳ್ದಂಗೆ, ನಂದು ಬಂದು ಪರಾಗಸ್ಪರ್ಶ ಚೆನ್ನಾಗಿ ಆಗ್ಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಜೇನ್ ತಂದಿಟ್ಟಿದ್ದು. ಯಾಕಂದ್ರೆ ಒಂದ್ ಎಕರೆನಲ್ಲಿ ಒಂದ್ ಬಾಕ್ಸ್ ಜೇನ್ ಹಿಡಿದು ಒಂದೇ ಒಂದು ಎಕರೆಗೆ 10 ಮೂಟೆ ಗೊಬ್ಬರ ತಂದು ಹಾಕೋದು ಒಂದೇನೆ ಸರ್. ಅಷ್ಟು ಲಾಭ ಇದೆ ಜೇನಿಂದ. ತುಪ್ಪ ನಾವು ಮನೆಗೆ ಉಪಯೋಗಿಸ್ಕೋಬಹುದು, ಮಾರಾಟ ಮಾಡಬಹುದು, ಅಥವಾ ಜೇನು ಕುಟುಂಬಗಳನ್ನ ವಿಂಗಡಣೆ ಮಾಡಿ ಮಾರಬಹುದು. ಜೇನಿಂದ ಸಾಕಷ್ಟು ಆದಾಯ ಮಾಡಬಹುದು. ನಾವು ಏನು ಮಾಡ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ನಮ್ ತೋಟಕಾರ ಅನುಕೂಲ ಆಗುತ್ತೆ. ಜೊತೆಗೆ ನಾನು ಹೇಳೋದೇನಂತ ಅಂದ್ರೆ, ಸಮಾಜ ಸೇವೆ ಮಾಡಬೇಕು ಅಂತಾರೆ ಕೆಲವರು. ಈ ಸಮಾಜ ಸೇವೆ ಮಾಡೋ ಅಂತವ್ರು ಅವ್ರ ಸಮಾಜಸೇವೆ ಏನು ಮಾಡೋ ಅಗತ್ಯತೆ ಇಲ್ಲ, ಅದ್ರ ಬದಲು ಒಂದೊಂದು ಎರಡೆರಡು ಬಾಕ್ಸ್ ಜೇನು ಸಾಕಿ ಅದೇ ಸಮಾಜಸೇವೆ ಮಾಡುತ್ತೆ. ಅದು ಹೇಗೆ ಅಂದರೆ, ಜೇನು ಬರೀ ನಮ್ಮ ತೋಟದಲ್ಲಿ ಮಾತ್ರ ಮೇಯಲ್ಲ, ನಮ್ಮ ಇಡೀ ಸುತ್ತ ತೋಟದಲ್ಲೆಲ್ಲ ಮೇಯುತ್ತೆ. ಅವಾಗ ನಾನು ಒಬ್ಬ ಮಾಡೋದ್ರಿಂದ, ಒಬ್ಬ ಸಾಕೋದ್ರಿಂದ ಸುತ್ತ ಇರೋ 10 ಜನಕ್ಕೆ ಅದು ಸಹಾಯ ಆಗುತ್ತೆ. ಅದು ಕೂಡ ಒಂದು ರೀತಿ ಸಮಾಜಸೇವೆನೆ ನನ್ನ ಪ್ರಕಾರ. ಆ ತರ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ರಿ ನೀವು? ಸರ್, ಇವಾಗ ಒಂದು 8 ಪೆಟ್ಟಿಗೆ ಇದೆ. ಜೇನೆಲ್ಲ ಬಿಡಿಸ್ತೀರಾ? ಸರ್, ಬಿಡಿಸ್ತೀವಿ, ಜೇನೆಲ್ಲ ಬಿಡಿಸ್ತೀವಿ. ಸಾಕಷ್ಟು ನಾವು ಮನೆಗೆಲ್ಲ ಬಿಟ್ಕೋತೀವಿ, ಸ್ನೇಹಿತರಿಗೆ ಬಂದಾಗೆಲ್ಲ ಕೊಡ್ತೀವಿ, ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆ ಕೃಷಿ ಏನನ್ಸುತ್ತೆ ನವೀನ್ ನಿಮಗೆ? ಸರ್, ಕೃಷಿ ತುಂಬಾ ಚೆನ್ನಾಗಿದೆ, ಮಾಡಿದ್ರೆ ಕಷ್ಟ ಪಡ್ಬೇಕು ಸರ್. ಕಷ್ಟ ಶ್ರಮ ಇಲ್ಲ, ಯಾವುದೂ ಇಲ್ಲ. ಶ್ರಮ ಕೊಟ್ಟಿನಲ್ಲಿ ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಸರ್, ಕೃಷಿ ತುಂಬಾ ಮುಖ್ಯ. ನಮ್ಮ ಕೃಷಿಲಿ ಬಿಟ್ರೆ ಯಾವ್ದ್ರಲ್ಲೂ ಮಾನಸಿಕ ನೆಮ್ಮದಿ ಇರಲ್ಲ ಸರ್. ಒತ್ತಡದ ಬದುಕಲ್ಲಿ ಮತ್ತೆ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಕೃಷಿ ಮಾಡ್ಬೇಕು ಸರ್ ಅಂತೀನಿ. ಕೃಷಿ ಖುಷಿ ಇದೆ ಅಂತ ನಾನು ಅನ್ಸ್ತೀನಿ. ನಿಮ್ಮ ಕೃಷಿಗೆ ಮನೆಯವರೆಲ್ಲ ಹೇಗೆ ಸಹಕರಿಸ್ತಾ? ಆಮೇಲೆ ನಂದು ಅಂತಲ್ಲ, ಪ್ರತಿಯೊಬ್ಬರು ಕೃಷಿಕ ಕುಟುಂಬದಲ್ಲಿ ಬರೋದು ಮೊದಲನೇ ಸಮಸ್ಯೆ ಏನಂದ್ರೆ, ನಮ್ಮ ಥರ ನಮ್ಮ ಮಕ್ಕಳಾಗಬಾರ್ದು, ನಾವು ಕಷ್ಟಪಟ್ಟು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಆದರೆ ಕೃಷಿ ಅಂದರೆ ಕಷ್ಟ, ಕಷ್ಟ ಇದೆ, ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಕಷ್ಟನ ಯಾವ ರೀತಿ ನಾವು ಹೋಗ್ಲಾಡಿಸ್ಬೋದು, ಮುಂದೆ ಫ್ಯೂಚರ್ ಯಾವ ಥರ ಬದುಕ್ಬೋದು ಕೃಷಿಲಿ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು. ಮನವರಿಕೆ ಮಾಡೋದಕ್ಕಿಂತ ಜಾಸ್ತಿ ನಾವು ಎಫರ್ಟ್ ಹಾಕ್ಬೇಕು. ನಾವು ಸುಮ್ಮನೆ ಬರೀ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಶ್ರಮ ಇದ್ದು ಮಾಡಿ ಅದನ್ನು ತೋರಿಸಿದಾಗ ಅವ್ರಿಗೂ ಕೂಡ ಈಗ ಅವರೇ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೆಲ್ಲ ಬೇಡ ಅಂತ ಅಂದ್ರೆ, ನಂದೆಲ್ಲ ವಿದ್ಯಾಭ್ಯಾಸ ಮುಗಿದಾಗ ಹೊರಗಡೆ ಹೋಗಿ ಅದು ಇದು ಮಾಡೋ ಅಂತೆಲ್ಲ ಎಲ್ಲರೂ ಮನೆ ಹೇಳ್ದಂಗೆ ನಮ್ಮ ಮನೇಲೂ ಹೇಳಿದ್ದು. ಆದ್ರೆ ನನ್ನ ಯೋಚನೆ, ನನ್ನ ಇದ್ದಿದ್ದು ಕೃಷಿಲೇ ಏನಾದ್ರೂ ಮಾಡ್ಬೇಕು ಅನ್ನೋದ್ರಿಂದ ನಾನು ಇವತ್ತು ಇದನ್ನ ಈ ತರ ಮಾಡಿ ನನ್ನ ಸಾಧನೆ ಎಲ್ಲ 6 ಜನಕ್ಕೆ ಸ್ಫೂರ್ತಿಯಾಗಿ ಸಾಕಷ್ಟು ಜನ ಬರ್ತಾ ಇರ್ತಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಸಾಕಷ್ಟು ಜನ ರೈತರುಗಳು ಭೇಟಿ ಕೊಟ್ಟಿದ್ದಾರೆ, ಇನ್ ಕೆಲವರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನನಗೆ ಗೊತ್ತಿರೋದನ್ನ ಹೇಳ್ತೀನಿ, ನನಗೆ ಗೊತ್ತಿಲ್ಲದಿರೋದನ್ನ ಅವ್ರನ್ನ ಅವ್ರ ಹತ್ರನೂ ತಿಳ್ಕೊತೀನಿ. ವ್ಯವಸಾಯದಲ್ಲಿ ನಾನೇ ಅನ್ನೋದಿಲ್ಲ, ಇಲ್ಲಿ ಒಬ್ರಿಗಿಂತ ಒಬ್ರು ಮರಕ್ಕಿಂತ ಮರ ದೊಡ್ಡದು ಅನ್ನಂಗೆ ಒಬ್ರಿಗಿಂತ ಒಬ್ರು ವಿಭಿನ್ನವಾಗಿ ಮಾಡಿರ್ತಾರೆ. ನಾವು ತಿಳಿಯೋ ಸಾಕಷ್ಟು ಇದೆ, ತಿಳಿತಾ ಇದ್ದೀವಿ, ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆ ಮತ್ತೆ ಕೃಷಿ ಸಂಬಂಧಿತ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ, ಈ ಎಲ್ಲದರ ಸಂಪರ್ಕದಲ್ಲಿ ನೀವು ಇರ್ತೀರಾ? ಹೀಗೆ ಕೃಷಿಕರು ಹೀಗೆ ಈ ಕೃಷಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳ ಜೊತೆ ಮತ್ತೆ ಸಂಶೋಧನಾ ಸಂಸ್ಥೆಗಳ ಜೊತೆಗೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಎಷ್ಟು ಉಪಯುಕ್ತ ಅಂತೀರಿ? ಸರ್, ಖಂಡಿತ ಉಪಯುಕ್ತ ಇದೆ. ಯಾಕೆಂತಂದ್ರೆ ಇದರಲ್ಲಿ ನಾನತ್ವ ಇರಬಾರ್ದು ವ್ಯವಸಾಯದಲ್ಲಿ. ವ್ಯವಸಾಯ ಅಂತ ಅಲ್ಲ, ಯಾವುದೇ ಕ್ಷೇತ್ರ ಆದ್ರೂ ಅದರಲ್ಲೂ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಬ್ರು, ಈಗ ನಾನು ಏನೋ ತಿಳ್ಕೊಂಡಿದ್ದೀನಿ ಅವ್ರ ಹತ್ರ ಹೋಗಿ ಏನ್ ಕೇಳೋದು, ಅವನ್ನೇನು ನಾನು ಕೇಳಬೇಕು, ನಾನೇ ಮಾಡ್ಬೇಕು, ನಾನು ಆಗ್ಲಿಂದ ಮಾಡಿಲ್ವಾ, ಅದನ್ನ ಬಿಡ್ಬೇಕು ಈಗೋಗಳನ್ನ ಬಿಟ್ಟು. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳೋದ್ರಲ್ಲ ಅದೇನು ಅವಮಾನ ಅಲ್ಲ. ಗೊತ್ತಿರೋದನ್ನ 4 ಜನ ಹಂಚ್ಕೊಂಡಾಗ ಅವ್ರು ನಮ್ಮ ತರ ಬೆಳಿಬೇಕು. ಈಗ ನಾವ್ ಯಾಕಂದ್ರೆ ನಾವ್ ಒಬ್ರು ಬೆಳೆದ್ರೆ ಸಾಲದು ಕೃಷಿ ನಮ್ಮ ರೈತರದಲ್ಲಿ. ಈಗ ನಾನ್ ಮಾಡಿದ್ದೀನಿ ಅವ್ನಿಗೆ ಹೇಳಿ, ಅವ್ನ ಏನಾರು ಹೊಸ್ದಾಗ ಮಾಡಿದ್ರೆ ಅದನ್ನ ನಾನು ಅಳವಡಿಸ್ಕೋಬೇಕು, ಇಲ್ಲ ನಾನು ಈ ತರ ಮಾಡಿದ್ದೀನಿ ಈ ತರ ಮಾಡು ಅಂತ ನಾನು ಹೇಳ್ಬೇಕು. ಈ ತರ ಒಬ್ರಿಗೊಬ್ರು ಒಂದೊಂದು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಾಗ ಚೆನ್ನಾಗಿರ್ತದೆ. ನಾವು ಬೆಳಿತೀವಿ, ಸಮಾಜನೂ ಬೆಳೀತೆ, ಕೃಷಿಕರು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅನ್ನೋದನ್ನ. ಸಾವಯವ ಕೃಷಿಗೆ ಪೂರಕವಾಗಿ ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಿ? ಸರ್, ಸಾವಯವ ಕೃಷಿಗೆ ಮಾಡ್ಬೇಕು ಅಂತಂದ್ರೆ ನಾವ್ ಏನು ಮಾಡಬಾರ್ದು ಸರ್, ಭೂಮಿನ ಭೂಮಿಯಾಗಿ ಬಿಟ್ಬಿಡ್ಬೇಕು. ನಾವ್ ಮೇನ್ ನಾವೆಲ್ಲ ಸಾವಯವ ಸಾವಯವ ಸಾವಯವ ಅಂದ್ರೆ ಎಲ್ಲ ಏನೋ ಅನ್ಕೊಬಿಟ್ಟಿದ್ರೆ ಜನ, ಸಾವಯವ ಕೃಷಿ ಅಂದ್ರೆ ಹೆಂಗ್ ಮಾಡೋದು, ಎಲ್ಲಿಂದ ಬರುತ್ತೆ ಏನು ಅಂತ ಅನ್ಕೊಬಿಟ್ಟಿದ್ರೆ. ಸಾವಯವ ಕೃಷಿ ಅಂದ್ರೆ ಏನೇನು ಇಲ್ಲ ಸರ್, ಏನ್ ಭೂಮಿನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದೇ ಸಾವಯವ ಕೃಷಿ ಆಗುತ್ತೆ. ಅಂದ್ರೆ ನಮಗ್ ಮೇನ್ ಏನಪ್ಪ ಅಂದ್ರೆ ತಾಳ್ಮೆ ಇರ್ಬೇಕು ಸರ್, ಪೇಷನ್ಸ್ ಇದ್ರೆ ಖಂಡಿತ ಆಗುತ್ತೆ. ಇವತ್ತೇ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತೇಳಿ ಈಗ ಅದು ಸಾವಯವಕ್ಕೆ ಬರಬೇಕು ಅಂದ್ರೆ ಒಂದಷ್ಟು ವರ್ಷಗಳು ತಗೊಳುತ್ತೆ. ಯಾಕಂದ್ರೆ ಸಡನ್ ಆಗಿ ಅದು ರಿಸಲ್ಟ್ ಬರಲ್ಲ. ಯಾಕಂದ್ರೆ ಈಗೆಲ್ಲ ಮಣ್ಣು ಅದು ತಿಂದು ನೊಂದು ಬೆಂದು ಎಲ್ಲ ಹೋಗಿದೆ, ಔಷಧಿ ಎಲ್ಲ ತಿಂದು ತಿಂದು ಅದು ಸಾವಯವಕ್ಕೆ ನಿಧಾನ ಕನ್ವರ್ಟ್ ಆಗ್ತಾ ಬರುತ್ತೆ. ಪ್ರತಿ ವರ್ಷ ನಾವೀಗ ಅದಕ್ಕೆ ನಾವು ಈ ಜೀವಾಮೃತಗಳನ್ನ ಯಥೇಚ್ಛವಾಗಿ ಜೀವಾಮೃತ ಇರ್ಬೋದು, ಇವನ್ನೆಲ್ಲ ಚೆನ್ನಾಗಿ ಕೊಡ್ತಾ, ಗೋಕೃಪಾಮೃತ ಇವನ್ನೆಲ್ಲ ಚೆನ್ನಾಗಿ ಕೊಡ್ತಾ ಹೋದ್ರೆ ಅದು ನಿಧಾನಕ್ಕೆ ನಿಧಾನ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂತಂತವಾಗಿ ಬರುತ್ತೆ. ಸುಮಾರು ಒಂದು 6-7 ವರ್ಷ ಬೇಕು ಸರ್ ಒಂದು ಸಾವಯವ ಕೃಷಿಯಾಗಿ ಫುಲ್ ಕನ್ವರ್ಟ್ ಆಗ್ಲಿಕ್ಕೆ, ಆರ್ಗಾನಿಕ್ ಆಗ್ಲಿಕ್ಕೆ ಬೇಕು. ಒಂದೇ ವರ್ಷ ನಾನು ಸುರಿದ್ಬಿಟ್ಟೆ, ಈ ವರ್ಷ 1 ಡ್ರಮ್ ಮಾಡತಕ್ಕ 4 ಡ್ರಮ್ ಮಾಡಿ ಸುರಿದ್ಬಿಟ್ಟೆ ನಮ್ಮ ನೆಕ್ಸ್ಟ್ ಇಯರ್ ನಾನು ಫುಲ್ ಸಾವಯವ ಅಂದ್ರೆ ಅದನ್ನ ನಾನು ಒಪ್ಪಲ್ಲ. ಸಾವಯವ ಕೃಷಿ ಆಗ್ಬೇಕು ಅಂದ್ರೆ ಟೈಮ್ ಆಗ್ಬೇಕು ಸರ್. ಅದು ತುಂಬಾ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ಎಲೆ ಎಲ್ಲ ಬಿದ್ದು ಕರಗಿ ಎಲ್ಲ ಅಲ್ಲೇ ಇದಾಗಿ ಮಂಚಿಂಗ್ ಆಗಿ ಎಲ್ಲ ಆಯ್ತಾ ಆಯ್ತಾ ಅದು ಭೂಮಿ ಫುಲ್ ಕಪ್ ಬಂದ್ಬಿಡ್ತೀವಿ. ನೀವು ಹೋಗಿ ನೋಡ್ರೆ, ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ನೀವು ಹೋಗಿ ಮಣ್ಣನ್ನು ಮುಟ್ಟಿದ್ರೆ ನೋಡಿದ್ರೆ ನಿಮ್ಗೆ ಸ್ಪರ್ಶ ಮಾಡಿದ್ರೆ ಗೊತ್ತಾಗ್ಬಿಡ್ತಿದ್ದು ಸಾವಯವನೋ ಏನಿದೆ, ಕೆಮಿಕಲ್ ಹಾಕಿ ಮಾಡಿದನೋ ಏನ್ ಮಾಡಿದಾನೆ ಅನ್ನೋದನ್ನ ನೀವು ಲೈವ್ ಆಗಿ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ನಿಮ್ಮ ಕೆಲಸಕ್ಕಾಗಿ. ಇದುವರೆಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೆ? ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ತಮ್ಗೆ ಏನ್ ಅನಿಸ್ತು? ಸರ್, ಪ್ರಶಸ್ತಿ ಬಂದಾಗ ಖುಷಿ ಆಯ್ತು. ಮತ್ತೆ ನಮ್ಮನ್ನ ಕೆಲವ್ರು ಹಾಡ್ಕತಾ ಇರ್ತಾರಲ್ಲ, ಈ ವ್ಯವಸಾಯ ಮಾಡ್ತೀನಿ, ಓದ್ಬಿಟ್ಟು ಬಂದು ವ್ಯವಸಾಯ ಮಾಡ್ತೇನೆ ಅಂದ್ರೆ ಸಾಮಾನ್ಯವಾಗಿ ಹಳ್ಳಿಲಿ ಅದೊಂದು ಇದು. ಮೊದಲನೇ ಪ್ರಶಸ್ತಿ ಬಂದಿದ್ದು ಸರ್ ನನ್ಗೆ 2014-15 ಬಂತು ತಾಲೂಕು ಮಟ್ಟದ್ದು. ಅದಾದ್ಮೇಲೆ ಸಾಕಷ್ಟು ಜನ ಬಂದು ನೋಡಿದ್ರು. ಅದಾದ್ಮೇಲೆ ಒಬ್ಬ ನಮ್ಮನ್ನ ಯಾರೋ ತಗೊಳ್ತಿದ್ರು, ಅವರೇ ಹೋಗ್ಲಕ್ ಶುರು ಮಾಡಿದ್ರು. ಹಿಂಗ್ ಬಂದಾಗ ಖುಷಿ ಆಗುತ್ತೆ ನಮಗೂ ಸಹ, ಈಗ ನಮ್ಮ ಸಾಧನೆ ಗುರುತಿಸಿ ನಮ್ಮನ್ನ ಒಂದು ಈ ತರ ಇದು ಮಾಡಿದಾಗ ನಮ್ಗೊಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಈ ತರ ಮಾಡಿದಾಗ ಇನ್ನು ಏನೇನಾರು ಹೊಸ ಹೊಸದಾಗಿ ಮಾಡ್ಲಿಕ್ಕೆ ನಮ್ಗೂ ಒಂಥರ ಸ್ಫೂರ್ತಿ ಆಗುತ್ತೆ ಇವೆಲ್ಲ ಪ್ರಶಸ್ತಿಗಳು. ಈಗ ನೀವು ಸಿಕ್ಕಿದಂತಹ ಕೆಲಸವನ್ನ ತ್ಯಜಿಸಿ ಕೃಷಿ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಬಂದಂತವ್ರು, ಏನ್ ಅನ್ಸುತ್ತೆ ಇವತ್ತು ತಮ್ಗೆ? ಸರ್ ಇಲ್ಲ ಇವತ್ತು ಖುಷಿ ಇದೆ ಸರ್ ನನಗೆ ಕೆಲ್ಸಕ್ಕೆ ಹೋಗಿದ್ರೆ ನಾನು ಬರೀ ಕೆಲ್ಸಕ್ಕೆ ಮಾತ್ರ ಯಾವುದೋ ಒಂದು ಅದೊಂದು ಉದ್ಯೋಗಕ್ಕೆ ಮಾತ್ರ ಸೀಮಿತ ಆಗಿರ್ತಿದ್ದೆ. ಇವತ್ತು ನನಗೆ ಸಾಕಷ್ಟು ಇವತ್ತು ಎಲ್ಲರೂ ನನ್ನನ್ನು ಗುರುತಿಸ್ತಾರೆ, ಒಬ್ಬ ಪ್ರಗತಿಪರ ರೈತ ಅಂತ ಗುರುತಿಸ್ತಾರೆ. ಇವತ್ತು ಒಂದು ವೇದಿಕೆಗಳಲ್ಲಿ ಇರ್ಬೋದು, ಒಂದು ಎಲ್ಲರೂ ಹೋದಾಗ ಒಂದು ನನಗೆ ಕೊಡುವಂಥ ಗೌರವ ಇರ್ಬೋದು. ನೌಕರಿಲಿ ಇದ್ದರೆ ಚೆನ್ನಾಗಿರ್ತಿದ್ದೇನೋ ಗೊತ್ತಿಲ್ಲ, ಒಂದು ಏನಂದ್ರೆ ಒಳ್ಳೆ ಬಟ್ಟೆ ಹಾಕ್ತಿದ್ದೇನೋ ಅಷ್ಟು ಬಿಟ್ಟು ಇಲ್ಲಿ ಹೊರಗಡೆ ಹೋದ ಈಗಲೂ ನಾವು ಸುಡು ಬಟ್ಟೆ ಹಾಕೊಂಡು ಹೋಗೋದು, ಬಟ್ ಮನೆ ಹತ್ರ ಇದ್ದಾಗ ನಾವು ಹಳೆ ಬಟ್ಟೆಲಿ ಇರ್ತೀವಿ. ಹಂಗಾಗಿ ಈಗ ನಾನು ಹೇಳ್ದೇನಪ್ಪ ಅಂತಂದ್ರೆ ರೈತ ಅದನ್ನು ಪ್ರತಿಯೊಬ್ಬ ರೈತನು ಎ ಸಿ ಕಾರಲ್ಲಿ ಓಡಾಡ್ಬೇಕು ಸರ್. ನನ್ನ ಕಾನ್ಸೆಪ್ಟ್ ಸೂಟು ಬುಟ್ಟು ಹಾಕ್ಬೇಕು, ಎ ಸಿ ಕಾರಲ್ಲಿ ಓಡಾಡ್ಬೇಕು ರೈತ. ಅವತ್ತು ಅವನು ರೈತನಿಗೆ ಬೆಲೆ ಅದು ಹಂಗಂದ್ಬಿಟ್ಟು ನಾವು ಮನೇಲಿ ಇದೀವಿ ಅಂದ್ಬಿಟ್ಟು ಅಯ್ಯೋ ನಾನು ಹಳೆ ಬಟ್ಟೆ ಹಾಕಿದ್ದೀನಿ ಹತ್ರ ಇಂಜರಿಕೆ ಇರ್ಬೋದು. ನಮ್ಮಲ್ಲಿ ಸಾಕಷ್ಟು ಮಾಡ್ತಾರೆ ಸರ್, ನನಗಿಂತೂ ಇನ್ನೂ 10 ಪಟ್ಟು ಮಾಡಿರೋ ರೈತರುಗಳಿದ್ದಾರೆ, ಯಾರು ಬೆಳಕಿಗೆ ಬರ್ತಾ ಇಲ್ಲ. ಏನಾಗಿದೆ ಅಂತಂದ್ರೆ ಅಯ್ಯೋ ಬಿಡಿ ಅಂತ, ಅದು ನಮ್ಮಲ್ಲಿ ಒಂದು ಇಂಜರಿಕೆ, ಅದು ನಮ್ಮ ರೈತರುಗಳಲ್ಲಿ ಮೇನ್ ಆ ಇಂಜರಿಕೆನ ಬಿಡಬೇಕು. ಇವತ್ತೆಲ್ಲ ಸರ್ ಸೋಷಿಯಲ್ ಮೀಡಿಯಾಗಳು ಸುದ್ದಿವಾಹಿನಿಗಳು ಎಲ್ಲ ಬೇಕಾದಷ್ಟಿದಾವೆ. ಇವತ್ತು ಹಿಂದೆ ಏನೋ ಇತ್ತಿಲ್ಲ, ಬಟ್ ಇವತ್ತು ಇದೆ. ಅದನ್ನು ಉಪಯೋಗಿಸ್ಕೊಂಡು ಯಾಕೆ ಮುಂದೆ ಬರಬಾರ್ದು? ನಾವು ಕೃಷಿಕರು ಅಂತ ಅಂದ್ರೆ ಇವತ್ತು ರೈತರು ಅಂದ್ರೆ ಎಣ್ಣೆ ಕೊಡ್ತಾ ಇಲ್ಲ. ಇವತ್ತು ಈಗೆಲ್ಲ ನೋಡ್ತಾ ಇದೀವಿ ನಾವು, ಏನಾರ ಇರಲಿ ರೈತ ಬೇಕು, ರೈತ ಹೊಲ ಬೇಕು, ಜಮೀನ್ ಬೇಕಿರ್ಬೇಕು, ಎಲ್ಲ ಇರ್ಬೇಕು ಅಂತಾರೆ. ಹುಡುಗ ಮಾತ್ರ ರೈತ ಆಗಿರ್ಬಾರ್ದು ಅಂತಾರೆ. ಎಲ್ಲ ಇದ್ದು ವ್ಯವಸಾಯನೇ ಮಾಡಿಲ್ಲ ಅಂದ್ರೆ ಮಾಡೋರು ಯಾರು? ಹಂಗಾಗಿ ನಾನು ಹೇಳ್ದೇನಪ್ಪ ಅಂತಾರೆ, ವ್ಯವಸಾಯ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಈ ತರ ಹಿಂಗ್ ಪ್ರಶಸ್ತಿಗಳಿವೆಲ್ಲ ತಗೊಂಡಾಗ ಬೇರೆ ರೈತರುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ, ಮತ್ ನಮಗೂ ಇನ್ ಬೇರೆ ಹೊಸದಾಗಿ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಆಗಿರುತ್ತೆ. ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ ಸರ್? ಮುಂದಿನ ದಿನಗಳಲ್ಲಿ ಈಗ ಫಸ್ಟ್ ಸರ್ ಈಗ ನಾನು ಏನೇನು ಮಾಡಿದ್ದೆ ಹಿಂದೆ ಅವನ್ನೆಲ್ಲ ಮತ್ತೆ ತಂದು, ಇವಾಗ ಕಮ್ಮಿ ಆಗಿದೆ, ಇವಾಗ ಹಿಂಗೆ ನೋಡ್ತಾ ಇದ್ರೆ ಇವಾಗ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಅವನ್ನ ತಂದದ್ರ ಜೊತೆಗೆ ನಾನೊಂದು ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಇದ್ದೀನಿ. ಒಂದಷ್ಟು ಮೆಡಿಸಿನ್ ಪ್ಲಾಂಟ್ ಮಾಡಿದ್ದೆ, ಔಷಧಿ ಗಿಡಗಳನ್ನ ಇಡ್ಕಿದ್ದೆ, ಸುಮಾರು ಒಂದು 40-50 ಜಾತಿಯ ಔಷಧಿ ಗಿಡಗಳು ಇದ್ವು, ವನಸ್ಪತಿಗಳು. ಅವನ್ನೆಲ್ಲ ಈಗ ಕಮ್ಮಿ ಆಯ್ತು, ತೋಟ ತೆಗೆದ್ನೆಲ್ಲ ಅವಾಗೆಲ್ಲ ಹೋದ್ವು. ಈಗ ಪುನಃ ಅವನ್ನೆಲ್ಲ ತಂದು ಮತ್ತೆ ಕಮ್ ಬ್ಯಾಕ್ ಮಾಡ್ವಿ. ಪುನಃ ಜೊತೆಗೆ ನಾನೊಂದು ಇದು ಮಾಡ್ಬೇಕು ಅಂತ ಇದ್ದೀನಿ, ಗಾಣ ಮಾಡ್ಬೇಕು ಅಂತ, ದೇಶಿ ಗಾಣ ಮಾಡ್ಬೇಕು ಅಂತ ಇದ್ದೀನಿ. ಮತ್ತೆ ನಾನು ದೇಶಿ ಹಸುಗಳನ್ನ ಇದು ಸಾಕಿ ದೇಶಿ ಪ್ರಾಡಕ್ಟ್ ಮಾಡ್ಬೇಕು ಹಸುಗಳಲ್ಲಿ ಅನ್ನೋದು ಒಂದು ನನ್ನ ಕಾನ್ಸೆಪ್ಟ್. ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇದ್ದೀನಿ. ನವೀನ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತೋಟವನ್ನ ನೋಡಬೇಕು ಅಂತ ಹೇಳಿದ್ರೆ ಹೇಗೆ ಬರುವಂತದ್ದು, ಸಂಪರ್ಕ ಮಾಡುವಂತದ್ದು ಹೇಗೆ ಹೇಳಿ? ಫೋನ್ ಮಾಡಿ, ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ತೀನಿ. ಇಲ್ಲ ನೀವು ನೋಡ್ಲೇಬೇಕು ಅಂತ ಅಂದ್ರೆ ಬನ್ನಿ, ಬಂದು ನೋಡಿ. ಅಂದ್ರೆ ನೀವು ಸುಮ್ನೆ ಬೇಸಿಗೆಗಳಲ್ಲೆಲ್ಲ ಬಂದು ನೋಡಿದ್ರೆ ಏನು ಇರಲ್ಲ, ಬರೀ ಮಾಮೂಲಿ ಇರುತ್ತೆ. ಬೆಳೆ ಇದ್ದಾಗ ಬಂದು ನೋಡ್ರೆ ನಿಮ್ಗೆ ಅನುಕೂಲ, ಯಾಕೆಂತಂದ್ರೆ ಸುಮ್ನೆ ಕ್ರಾಪ್ಗಳಿದ್ದಾಗ ಬಂದ್ರೆ ಅವಾಗ ನಿಮ್ಗೊಂದು ಅದನ್ನ ಬಂದು ಹೋಗಿದ್ಕೂ ನಿಮ್ಗೊಂದು ಏನೋ ಒಂದು ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಒಂದು ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಅಟ್ ಲೀಸ್ಟ್ ಅದ್ರಲ್ಲಿ 10 ವಿಷಯ ತಿಳ್ಕೊಳೋದು, 1 ವಿಷಯನ ನಾವು ತಿಳ್ಕೊಂಡು ಹೋಗ್ಬೇಕು. ಸುಮ್ನೆ ವಿಸಿಟ್ ಟೂರ್ ತರ ಬಂದು ಸುಮ್ನೆ ಟೈಮ್ ವೇಸ್ಟ್ ಮಾಡಿದಾರೆ, ದಯವಿಟ್ಟು ಬರಕ್ ಹೋಗ್ಬೇಡಿ. ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ನನಗೆ, ಸಾಕಷ್ಟು ಜನ ಬರೀ ಇಂಜಿನಿಯರ್ಸ್ ಗಳೇ ಜಾಸ್ತಿ ಕಾಲ್ ಮಾಡುದು, ಸರ್ ದುಡ್ಡಿದೆ ನಾವು ಫಾರ್ಮ್ ಮಾಡ್ಬೇಕು. ನಾನು ಪ್ರಶಸ್ತಿಗಳೆಲ್ಲ ಆದ್ಮೇಲೆ ನನ್ ಫೋನ್ ಮಾತಾಡಿ ಮಾತಾಡಿನೇ ಸಾಕಾಗ ಹೋಗ್ಬಿಡ್ತು. ನನ್ನ ಕೆವಿಕೆ ಅಲ್ಲಿ GKVK ನಲ್ಲಿ ನಂಬರ್ ತಗೊಂಡ್ರು, ಅಲ್ಲಿ ವೇದಿಕೆ ಮೇಲೆ ನಂಬರ್ ತಗೊಂಡ್ರು. ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ಹೇಳ್ತಾರೆ, ಎಲ್ಲ ಹೇಳ್ತಾರೆ, ದುಡ್ಡಿದೆ ಅಂದ್ರೆ ಸರ್ ಹಂಗ್ ಮಾಡ್ದೋ ಲಾಸ್ ಆಯ್ತು, ಹಿಂಗ್ ಮಾಡ್ದೋ ಲಾಸ್ ಆಯ್ತು ಅಂತ. ನಾನು ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಹತ್ರ ದುಡ್ಡಿರುತ್ತೆ ಒಪ್ಪೋತೀನಿ, ಬಟ್ ನಿಮ್ಗೆ ಎಲ್ಲ ಓದಿರ್ತೀರಿ, ಎಲ್ಲ ಇರ್ತಾರೆ, ಬಟ್ ನೀವೊಂದು ಅನುಭವ ತಗೊಳ್ಳಿ. ನೀವು ಮೊದಲನೇ ಸ್ಟಾರ್ಟಿಂಗ್ ದುಡ್ಡಿದೆ ಅಂತ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ, ಚಿಕ್ಕದಾಗಿ ಮಾಡಿ ಅನುಭವ ತಗೊಂಡು ಆಮೇಲೆ ಮುಂದುವರಿ, ಅನುಕೂಲ ಆಗುತ್ತೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9632935483. ಇನ್ನೊಂದ್ ಸಾರಿ ಹೇಳಿ. 9632935483. ಧನ್ಯವಾದಗಳು ನವೀನ್ ಅವರೇ. ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಚಿಕ್ಕಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಸಿಎಂ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಶಿಶುನಾಳ ಶರೀಫರ ಗೀತೆಯನ್ನ. ಎದ್ದು ಹೋಗತೇನಿ ತಾಳೆಲೋ ಚೀ ಬುದ್ಧಿ ಕೇಳಿ, ಎದ್ದು ಹೋಗತೇನಿ ತಾಳೆಲೋ, ಎದ್ದು ಹೋಗತೇನಿ ತಾಳೆಲೋ ಚ ಕೃಷಿ ಬುದ್ಧಿಗೇಡಿ ಎದ್ದು ಹೋಗತೆ ನೀ ತಾಳೆಲೋ, ಎದ್ದು ಹೋಗತೆ ನೀ ತಾಳೋ ಇದ್ದು ಇಲ್ಲ ಭವಕ್ಕೆ ಬೀಳೋ, ಎದ್ದು ಹೋಗತೆ ನೀ ತಾಳೋ ಇದ್ದು ಇಲ್ಲ ಭವಕ್ಕೆ ಬೀಳೋ. ಸದ್ಯ ಸತ್ಗುರು ಶಾಪ ನಿನಗೆ, ಸದ್ಯ ಸತ್ಗುರು ಶಾಪ ನಿನಗೆ, ಸಿದ್ಧಲಿಂಗನ ಪಾದ ಸಾಕ್ಷಿ ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಗೇಡಿ ಎದ್ದು ಹೋಗತೆ ನೀ ತಾಳೆಲೋ. ನಮ್ಮನ್ಯಾಕ ನೋಡತಿ ಒಣಗಟಕಿಯಂತೆ, ಸೆಟದು ನಿಂತು ಮಾತನಾಡತಿ. ಹಠದಿ ನಮ್ಮನ್ಯಾಕ ನೋಡತಿ ಒಣಗಟಕಿಯಂತೆ, ಸೆಟದು ನಿಂತು ಮಾತನಾಡತಿ. ಚಟಕಿ ಹೊಡೆದು ಬೊಟ್ಟ ಕುಣಿಸಿ ಕಠಿಣ ಕಲಹದ ಗುಣವ ಮೆರೆಸಿ, ಚಟಕಿ ಹೊಡೆದು ಬೊಟ್ಟ ಕುಣಿಸಿ ಕಠಿಣ ಕಲಹದ ಗುಣವ ಮೆರೆಸಿ, ಕಟಕಿ ದೋಷ ತಟ್ಟಿ ತೋಹಿರಿ ಮಠದ ಪಾದ ಸಾಕ್ಷಿ ಇದಕ್ಕೆ ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಗೇಡಿ ಎದ್ದು ಹೋಗತೆ ನೀ ತಾಳೆಲೋ. ನಿಂದೆ ಮಾಡಿ ನೀಚನಾದೆಯೋ, ಇದರಿಂದ ಸೀದಾ ಗಂದುಗಕ್ಕೆ ಬಂದು ಬಿದ್ದೆಯೋ. ನಿಂದೆ ಮಾಡಿ ನೀಚನಾದೆಯೋ, ಇದರಿಂದ ಸೀದಾ ಗಂದುಗಕ್ಕೆ ಬಂದು ಬಿದ್ದೆಯೋ. ತಂದೆ ಗುರು ಗೋವಿಂದ ದೇವನ ದ್ವಂದ್ವ ಪಾದವ ನಂಬಿದವರಿಗೆ, ತಂದೆ ಗುರು ಗೋವಿಂದ ದೇವನ ದ್ವಂದ್ವ ಪಾದವ ನಂಬಿದವರಿಗೆ, ಕುಂದನಿಟ್ಟ ಮಂದ ಮನುಜ ಹಂದಿ ಜನ್ಮಕ್ಕೆ ಬಿದ್ದಿತಮ್ಮ ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಕೇಳಿ ಎದ್ದು ಹೋಗತೆ ನೀ ತಾಳೆಲೋ. ಮಹಿಮಾ ಸಾಗರ ಗೋವಿಂದನಕ್ಷರ ಪಂಡಿತಗೂ ಪರಮಾರ್ಥದಾಗರ, ಮಂಡಲಕ್ಕೂ ಮಹಿಮಾ ಸಾಗರ ಗೋವಿಂದನಕ್ಷರ ಪಂಡಿತಗೂ ಪರಮಾರ್ಥದಾಗರ. ಗಂಡ ಶಿಶುವಿನಾಳಾದೀಶ ದಂಡ ಕೋಲ ಹಿಡಿದು ಕೈಯಲ್ಲಿ, ಗಂಡ ಶಿಶುವಿನಾಳಾದೀಶ ದಂಡ ಕೋಲ ಹಿಡಿದು ಕೈಯಲ್ಲಿ, ದಿಂಡುತನವ ಮುರಿದು ನಿನ್ನ ಚಂಡಿತನವ ತೆಗೆವ ಮೋಜಿಲೆ ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಗೇಡಿ ಎದ್ದು ಹೋಗತೆ ನೀ ತಾಳೆಲೋ, ಎದ್ದು ಹೋಗತೆ ನೀ ತಾಳೋ ಇದ್ದು ಇಲ್ಲ ಭವಕ್ಕೆ ಬೀಳೋ, ಎದ್ದು ಹೋಗತೆ ನೀ ತಾಳೋ ಇದ್ದು ಇಲ್ಲ ಭವಕ್ಕೆ ಬೀಳೋ. ಸದ್ಯ ಸದ್ಗುರು ಶಾಪ ನಿನಗೆ, ಸದ್ಯ ಸದ್ಗುರು ಶಾಪ ನಿನಗೆ, ಸಿದ್ಧಲಿಂಗನ ಪಾದ ಸಾಕ್ಷಿ ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಗೇಡಿ ಎದ್ದು ಹೋಗತೆ ನೀ ತಾಳೆಲೋ, ಎದ್ದು ಹೋಗತೆ ನೀ ತಾಳೆಲೋ, ಛೀ ಬುದ್ಧಿ ಗೇಡಿ ಎದ್ದು ಹೋಗತೆ ನೀ ತಾಳೆಲೋ. ಇದುವರೆಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಶಿಶುನಾಳ ಶರೀಫರ ಗೀತೆಯನ್ನ ಕೇಳಿದಿರಿ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ, ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ ಟೋಕನ್ ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕುವ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಇದು ಇಂದಿನ ಕೃಷಿ ರಂಗ. ಹಲೋ. ಹಾಯ್ ಮೀನಾ. ಹಾಯ್. ಏನ್ ಮಾಡ್ತಾ ಇದೀಯಾ? ನಾನು FM ಕೇಳ್ತಾ ಇದ್ದೀನಿ. ಓ, ಯಾವ FM ಹೇಳು? ಹಾಸನ್ FM. ಚೆನ್ನಾಗಿದೆಯಾ ಅದು? ಓ, ತುಂಬಾನೇ ಚೆನ್ನಾಗಿದೆ. ನಾವು ರಿಕ್ವೆಸ್ಟ್ ಕಳಿಸಬಹುದಾ? ಖಂಡಿತ. ನಂಬರ್ ಗೊತ್ತಿಲ್ವಲ್ಲ ನನಗೆ, ಹೇಳ, ನೋಟ್ ಮಾಡ್ಕೋತೀಯಾ? ಓ ಎಸ್. 9141 686 37. ಒಂದ್ ಸಾಂಗ್ ಅನ್ ಕೇಳ್ತೀನಿ.